ಮಹಾಪಾಪ. ಈ ಪಾಪವನ್ನ ನಿಷೇಧಿಸಿ ಖಂಡಿಸಿ, ಭ್ರೂಣ ಹತ್ಯೆ ನಿಲ್ಲಿಸಿ, ಸಮಾಜವನ್ನು ಉಳಿಸಿ. ಭ್ರೂಣಲಿಂಗ ಪತ್ತೆ ಮಾಡುವುದು, ಪತ್ತೆಗೆ ಕೇಳುವುದು ಕಾನೂನು ಬಾಹಿರ. ಹೆಣ್ಣು ಭ್ರೂಣ ಹತ್ಯೆ ಶಿಕ್ಷಾರ್ಹ ಅಪರಾಧ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ನಮ್ಮ ಕಿಸಾನ್ ವಾಣಿಯಲ್ಲಿ ಏಲಕ್ಕಿ ಕಾಳುಮೆಣಸು ಬೆಳೆಗಳಿಗೆ ನೀರಿನ ಪೂರೈಕೆ, ಈ ಬಗ್ಗೆ ಡಾಕ್ಟರ್ ಎಸ್ ಎ ಅಂಕೇಗೌಡ ಅವರ ಸಲಹೆಗಳ ಮುಂದುವರಿದ ಭಾಗ. ರೈತ ಬಂಧುವರೇ, ಡಾಕ್ಟರ್ ಎಸ್ ಜೆ ಅಂಕೇಗೌಡರು ಕಾಳುಮೆಣಸು ಮತ್ತು ಏಲಕ್ಕಿಗೆ ಸಂಬಂಧಿಸಿದಂತೆ ನೀರಿನ ಪೂರೈಕೆ ವಿಚಾರದ ಬಗ್ಗೆ ಇವತ್ತು ಸಹ ಮುಂದುವರೆಸಿ ಮಾತನಾಡ್ತಿದ್ದಾರೆ, ಆಲಿಸ್ಕೊಳ್ಳಿ. ಡಾಕ್ಟ್ರೆ ನಮಸ್ಕಾರ. ನಮಸ್ಕಾರ. ಬಹಳ ಮುಖ್ಯವಾಗಿ ತಾವು ಹೇಳಿದಂಗೆ ಬೇಸಿಗೆಯ ದಿನಗಳಲ್ಲಿ ನೀರಿನ ಪೂರೈಕೆ ಎಲ್ಲ ಬೆಳೆಗಳಿಗೂ ಬೇಕಾಗ್ತದೆ. ಅದರಲ್ಲೂ ಸೂಕ್ಷ್ಮ ಸ್ವಭಾವ ಇಟ್ಕೊಂಡಿರುವ ಮತ್ತು ಒಂಥರ ಸಂದಿಗ್ಧ ಪರಿಸ್ಥಿತಿಯನ್ನ ಹೊಂದಿರುವ ಕಾಳುಮೆಣಸು ಮತ್ತು ಏಲಕ್ಕಿಗೆ ಈ ಸಮಯದಲ್ಲಿ ನೀರನ್ನು ಒದಗಿಸೋದು ಬಹಳ ಒಳ್ಳೆಯದು. ಇನ್ನು ಮುಂಗಾರಿಯ ನಂತರ ಚಳಿಗಾಲದಲ್ಲಿ ನೀರಿನ ಕೊರತೆ ಅಥವಾ ಮಳೆ ಕೊರತೆ ಇದ್ದಾಗ್ಲೂ ನೀರು ಕೊಡೋದು ತಪ್ಪೇನಿಲ್ಲ ಅಲ್ವಾ? ತಪ್ಪೇನಿಲ್ಲ. ಏನು ವಿಂಟರ್ ಇರಿಗೇಷನ್ ಅಲ್ಲಿ ಕಾಫಿ ಅಲ್ಲಿದೆ, ಒಂಥರ ಈ ಮೆಣಸು ಬಂದ ತೂಕ ಬರ್ಲಿಕ್ಕೆ ಚೆನ್ನಾಗುತ್ತೆ. ಇತ್ತೀಚಿನ ವರ್ಷಗಳಲ್ಲಿ 90 to 2000 ಗಂಟೆ ತಗೊಂಡ್ರೆ ಲೀಟರ್ ವೈಟ್ ಅಂತ ಇದೆ ಮೆಣಸಿನಲ್ಲಿ, ಒಂದು ಕ್ವಾಲಿಟಿ ಅಂದ್ರೆ ಲೀಟರ್ ವೈಟ್. ಲೀಟರ್ ವೈಟ್ ಅವಾಗ 400 to 480 ಅಷ್ಟಿತ್ತಷ್ಟೇ ಸಾಧಾರಣವಾಗಿ. ಇವತ್ತಿನ ಮೆಣಸನ್ನ ನಾವು ಸ್ಯಾಂಪಲ್ ಮಾಡಿ ನೋಡಿದಾಗ 490 to 560 ಗಂಟೆ ಬರ್ತಾ ಇದೆ. ಇಂಟರ್ನ್ಯಾಷನಲ್ ಮಾರ್ಕೆಟ್ಗೆ ಮೆಣಸನ್ನ ಕಳಿಸಬೇಕು ಅಂದ್ರೆ 520 ಮೇಲಿರ್ಬೇಕು ಲೀಟರ್ ವೈಟ್. ಒಂದು ಲೀಟರ್ ಮೆಣಸಿನ ತೂಕ 520 ಮೇಲಿರ್ಬೇಕು. ಅದು ಏನಕ್ಕೆ ಬರ್ತಾ ಇದೆ ಅಂತ ಹೇಳಿದ್ರೆ, ಈ ಟೈಮ್ಲಿ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಈಗ ಸಿರ್ಸಿ ಕಡೆ ಅಂತ ಹೇಳಿದ್ರೆ 600 gram ಎಲ್ಲ ಬರ್ತಾ ಇದೆ. ಅಂದ್ರೆ ಅಲ್ಲಿ ಇಳುವರಿ ಪ್ರಮಾಣ ಕಡಿಮೆ ಇದೆ, ಒಟ್ಟು ಇಳುವರಿ ಕಡಿಮೆ, ಕ್ವಾಲಿಟಿ ಚೆನ್ನಾಗಿದೆ. ನಮ್ಮಲ್ಲಿ ಇಳುವರಿ ಜಾಸ್ತಿ, ಇಲ್ಲೆಲ್ಲ 5 ton ಕುಯ್ಯೋರು ಇರ್ತಾರೆ, 10 ton ಕುಯ್ಯೋರು, 50 ton ಕುಯ್ಯೋರು, 100 ton ಕುಯ್ಯೋರು ಇದ್ದಾರೆ. ಈ ತೋಟಗಳನ್ನ ನೋಡಿದಾಗ ಸಾಧಾರಣವಾಗಿ ಇತ್ತೀಚೆಗೆ 500 gram per liter ಮೇಲಿದ್ದಾರೆ, ಅದು ಲೀಟರ್ ವೈಟ್. ಮತ್ತೆ ಒಂದು ದಪ್ಪ ಕಾಳು, ತುಂಬಾ ದಪ್ಪ ಇದ್ರೂ ಲೀಟರ್ ವೈಟ್ ಬರಲ್ಲ, ಅಥವಾ ಈ ಸಣ್ಣ ಇದ್ರೂ ಜೆಳ್ಳಾಗುತ್ತೆ, ಅದು ತೂಕ ಬರಲ್ಲ. ಒಂದು ಮೀಡಿಯಂ ಸೈಜ್ ಬರುತ್ತೆ, 4 to 5 mm ಅಂತಾರೆ, ಅದೊಂದು ಲೀಟರ್ ವೈಟ್ 520 to 550 ಎಲ್ಲ ಇದೆ. ಮತ್ತೆ ನಾವೆಲ್ಲೆಲ್ಲಿ ಮೈಕ್ರೋ ನ್ಯೂಟ್ರಿಯಂಟ್ಸ್ ಅನ್ನ ಮೇ ಜೂನ್ ಅಲ್ಲಿ ಓಡಿಸಿದ್ವಿ, ಆ ತೋಟಗಳಲ್ಲೆಲ್ಲ ಲೀಟರ್ ವೈಟ್ ತುಂಬಾ ಚೆನ್ನಾಗಿ. ಅದರಿಂದ ಮೈಕ್ರೋ ನ್ಯೂಟ್ರಿಯಂಟ್ ಅನ್ನು ನಮ್ಮ ISR ಪೇಪರ್ ಸ್ಪೆಷಲ್ ರಿಲೀಸ್ ಆದಾಗಲೇ ಸುಮಾರು ತೋಟಗಳಲ್ಲಿ ಅದನ್ನ ಇಂಪ್ಯಾಕ್ಟ್ ಅನ್ನ ನೋಡಿದ್ವಿ. ಅದರಿಂದಾನೇ ಒಂದು 10 to 20 ton ಸೇಲ್ ಆಯ್ತು ಅದು ಮೈಕ್ರೋ ನ್ಯೂಟ್ರಿಯಂಟ್. ಅಂದ್ರೆ ಇದು ಪೇಪರ್ಗೋಸ್ಕರ ಮಾಡಿದ್ದ, ಆದ್ರಿಂದ ಸುಮಾರು ಒಂದು 10-15 ಜನಕ್ಕೆ ಲೈಸೆನ್ಸ್ ಅನ್ನು ಕೊಟ್ಟಿದ್ದಾರೆ, ಪ್ರೊಡಕ್ಷನ್ ಸಿಸ್ಟಮ್ ಮಾಡಿದ್ದಾವೆ. ಅವ್ರ ಮುಖಾಂತರ ಯಾರು ಕೇಳಿದ್ರೆ ಅವ್ರ ನಂಬರ್ ಕೊಡ್ತಾರೆ, ಅವರು ಅದನ್ನ ಕಲೆಕ್ಟ್ ಮಾಡಿ ಬೇಕಿದ್ರೆ ಅವರು ಇವ್ರಿಗೆಲ್ಲ ಕೂರಿಯರ್ ಮಾಡ್ತಿದ್ದಾರೆ. ಕೆಲವು ಶಾಪ್ಗಳನ್ನು ಸುದ ಇಟ್ಕೊಂಡಿದ್ದಾರೆ ಮೆಣಸು ಬೆಳೆಯುವ ಪ್ರದೇಶಗಳಲ್ಲಿ. ಪೇಪರ್ ಸ್ಪೆಷಲ್ ಅಂತ, ISR ಪೇಪರ್ ಸ್ಪೆಷಲ್ ಅಂತ ಬೇರೆ ಬೇರೆ ಹೆಸರು ಇಟ್ಕೊಂಡಿರ್ತಾರೆ. ಸೊ ನಮ್ದು ಲೋಗೋ ಇರುತ್ತೆ. ಒಂದು ಒಳ್ಳೆ ಟೆಕ್ನಾಲಜಿ ರೈತರಿಗೆ ಬಹಳ ರೀಚ್ ಆಯ್ತು. ನಮ್ಮಲ್ಲಿ ಉತ್ತಮವಾದ ಟೆಕ್ನಾಲಜಿ ರೀಚ್ ಆಗಿದ್ದು ಅಂದ್ರೆ ರೈತರಿಗೆ ಮೆಣಸಿನಲ್ಲಿ ಒಂದು ನೆರಳನ್ನ ತೆಗೆಯೋದು. ನೀವು ಮೆಣಸು ಗಿಡ ಇದ್ರೆ ಇಳುವರಿ ಬರ್ಸ್ಕೊಡಿಸ್ತೇವೆ ಅಂತ ನಾವು ಹೇಳಬಲ್ವಿ ಆ ಲೆವೆಲ್ಗೆ. ನಮ್ಮಲ್ಲಿ ಮೆಣಸು ಗಿಡ ಇದೆ ಸರ್, ಅದು ಇಳುವರಿನೇ ಬರಲ್ಲ ಅಂದ್ರೆ ಅದಕ್ಕೆ ನಾವು ಆ ಮ್ಯಾನಿಪುಲೇಷನ್ ಮಾಡಿಸ್ಬಿಟ್ಟು ಇಳುವರಿ ಬರ್ಸ್ಬೋದು. ಎತ್ತರ ಪ್ರದೇಶ ಇರ್ಬೋದು ಅಥವಾ ಕೆಳಗಿನ ಮಲ್ನಾಡ್ ಇರ್ಬೋದು, ಅರೆ ಮಲ್ನಾಡ್ ಇರ್ಬೋದು, ಎಲ್ಲಿ ಆದ್ರೂ ಇಳುವರಿ ಬರ್ಸ್ಬೋದು. ಎತ್ತರದಲ್ಲಿ ಮೆಣಸು ಬರೋಲ್ಲ, ಅದೆಲ್ಲ ಏನಾಗಿತ್ತು ಅಂದ್ರೆ ಅದಕ್ಕೆ ಬೇಕಾದಂತ ವಾತಾವರಣ ನಾವು ಕ್ರಿಯೇಟ್ ಮಾಡಕ್ ಆಗ್ತಾ ಇರಲಿಲ್ಲ, ಅಥವಾ ನಾವು ಮಾಡ್ಲಿಕ್ಕೆ ನಾವು ರೆಡಿ ಇರಲಿಲ್ಲ, ಅದು ಬರ್ತಾ ಇರಲಿಲ್ಲ. ನಿಜ. ಚಿಕ್ಕಮಗಳೂರಿನಲ್ಲಿ ಎತ್ತರ ಪ್ರದೇಶದಲ್ಲಿ ನಾವು ಮೆಣಸು ಬೆಳಿಬೇಕು ಅಂತ ಹೇಳಿದ್ರೆ ಅರಬಿಕಾ ನೆರಳಿಂದೇ ಬರುತ್ತೆ ಅಲ್ಲಿ. ಅಲ್ಲಿ ಮೆಣಸು ಹಾಕ್ಬಿಟ್ರೆ ಮೆಣಸು ಬರುತ್ತೆ, ನೆರಳು ತೆಗಿದೆ ಇದ್ರೆ ಮೆಣಸು ಬರಲ್ಲ, ಅರಬಿಕಾ ಚೆನ್ನಾಗಿರುತ್ತೆ. ಬಟ್ ಅಲ್ಲಿ ನೆರಳು ತೆಗಿದ್ರೂ ಅರಬಿಕಾ ಬರುತ್ತೆ ಅಲ್ಲಿ. ಅಂತ ತೋಟಗಳಲ್ಲಿ ನಾವು ಮೆಣಸನ್ನ ಹಾಕೊಂಡು ಬೆಳಿಬಹುದು ಎತ್ತರ ಪ್ರದೇಶದಲ್ಲಿ. ಅಲ್ಲಿ ಮೇ ಜೂನ್ ಅಲ್ಲಿ ಮೋಡ ಬಂದ್ಬಿಡುತ್ತೆ, ಬೆಳಕ್ಕೆ ಸಿಕ್ಕಲ್ಲ. ಅದರಿಂದ ನೆರಳನ್ನ ಮೇನಲ್ಲಿ ತೆಗೆದ್ರೆ ಪ್ರಯೋಜನ ಆಗಲ್ಲ. ಫೆಬ್ರವರಿ ಮಾರ್ಚ್ ಅಲ್ಲೇ ತೆಗಿಬೇಕು. ಇಬ್ರು ಪ್ರಮೋದ್ ಅಂತ ಇದ್ದಾರೆ, ಹಾವೇರಿ ಎಸ್ಟೇಟ್ ಪಕ್ಕ. ಅಲ್ಲಿ ಒಂದು 20-25 ಎಕರೆ ತೋಟ, 3 ton ಏನೋ ಕುಯ್ತಾ ಇದ್ರು ಅವರು. ಅದು ಉತ್ತಮ ಇಳುವರಿ ಅಲ್ಲಿಗೆ. ಅದನ್ನ 10 ton ಮಾಡಿದ್ವಿ. ಅದಕ್ಕೆ ಏನ್ ಮಾಡಿದ್ವಿ ಅಂದ್ರೆ ಫೆಬ್ರವರಿಯಲ್ಲೇ ನೆರಳು ತೆಗ್ಸಿ March 15 ಚೆನ್ನಾಗಿ ನೀರು ಕೊಟ್ಟಾಗ 10 ton ಬಂತು. ಒಂದು ಸಕ್ಸಸ್ ಸ್ಟೋರಿ ಎಲ್ಲ ಬರೆದ್ವಿ ಅದ್ರ ಮೇಲೆ. ಅದನ್ನ ನೋಡಿಕೊಂಡು ನಾವು ಅಟ್ಟಿ ವಲಯದಲ್ಲಿ ಸೂರ್ಯಕಿರಣ್ ಎಸ್ಟೇಟ್ ಅಲ್ಲಿ ಎತ್ತರ ಪ್ರದೇಶದಲ್ಲಿ ಅವ್ರು ಬೆಳೆಸಿದ ಅಲ್ಲಿ ಬರೋದೇ ಇಲ್ಲ ಅನ್ಕೊಂಡಿದ್ದ ಪ್ರದೇಶದಲ್ಲಿ ನೀರಾವರಿ ವ್ಯವಸ್ಥೆ ಮಾಡಿ ಮತ್ತೆ ಅಲ್ಲಿ ಇರಿಗೇಷನ್ ಮಾಡಿಸಿದಾಗ ಶೇಡ್ ತೆಗೆದ್ಬಿಟ್ಟು ನೀರನ್ನ ಕೊಟ್ಟಾಗ ಅಲ್ಲಿನೂ ಸುದ 3-4 ton ಕುಯ್ದ್ರು ಏನು ಬರದೇ ಇರೋ ಪ್ರದೇಶದಲ್ಲಿ. ಅದೇ ತೋಟವನ್ನ ನಾವು ತಮಿಳ್ನಾಡಿಂದ ಎರ್ಕಾಡಿಂದ ರೈತರು ಕರ್ಕೊಂಡ್ಬಂದು ತೋರಿಸಿ, ಎರ್ಕಾಡು ಸುದ ನಮ್ಮ ಮಡಿಕೇರಿ ತರ ಎತ್ತರ ಪ್ರದೇಶ, ಅಲ್ಲಿ ಮೆಣಸೆ ಬರಲ್ಲ, ಲೇಟ್ ಹೂವು ಬರುತ್ತೆ ಅಂತ ಹೇಳಿದಾಗ ನಾವು ಅವ್ರು ಕರ್ಕೊಂಡ್ಬಂದು ತೋರಿಸಿ, ಎರ್ಕಾಡದನ್ನು ಸುದ ಫೆಬ್ರವರಿ ಮಾರ್ಚ್ ಅಲ್ಲಿ ಶೇಡ್ ತೆಗೆಸ್ಬಿಟ್ಟು ನೀರು ಕೊಟ್ಟು, ಅಲ್ಲಿನು ಸುದ ನಾರ್ಮಲಿ ಸೆಪ್ಟೆಂಬರ್ ಅಲ್ಲಿ ಹೂವು ಬರುತ್ತೆ, ಅಲ್ಲಿ ಜುಲೈನಲ್ಲೇ ಬರೆಸಿ ಅಲ್ಲಿ ಟನ್ ಗಟ್ಟಲೆ ಮೆಣಸನ್ನ ಕೊಯ್ದ್ರು, ಅದನ್ನು ಸಕ್ಸಸ್ ಸ್ಟೋರಿ ಆಗಿ ಬರೆದ್ವಿ. ಅಂದ್ರೆ ಮೆಣಸು ಬರುವುದಿಲ್ಲ ಅಂತಿಲ್ಲ, ಆದ್ರೆ ಮಳೆ ಆಧಾರಿತವಾದ ಆದಾಗ ಏನಾಗುತ್ತೆ ಅಂದ್ರೆ ಬೆಳಕು ಸಿಕ್ಕಿ ನೀರು ಸಿಕ್ಕಿದ ಮೇಲೆ 40-50 ದಿನ ತಗೊಳುತ್ತೆ ಹೂವು ಬರಕ್ಕೆ. ಜೂನ್ ಅಲ್ಲಿ ಮಳೆ ಬಿದ್ರೆ ಜುಲೈ ಎಂಡ್ ಅಲ್ಲಿ ಬರುತ್ತೆ, ಅಲ್ಲಿಗೆ 60 ದಿನ ಆಗುತ್ತೆ. ಮೇ ನಲ್ಲಿ ಮಳೆ ಬಿದ್ರೆ ಜೂನ್ ಎಂಡ್ ಅಲ್ಲಿ ಬರುತ್ತೆ, ಅದು ಆಲ್ಮೋಸ್ಟ್ ಜುಲೈಗೆ ಸೇರ್ಕೊಂಡ್ಬಿಡುತ್ತೆ, ಅದು ಬಿದ್ದೋಗ್ಬಿಡುತ್ತೆ. ಏಪ್ರಿಲ್ ಅಲ್ಲಿ ಮಳೆ ಬಿದ್ದ ವರ್ಷ ಒಳ್ಳೆ ಕ್ರಾಪ್ ಆಗುತ್ತೆ, ಈ ವರ್ಷ ಹೆಬ್ಬೆಟ್ಟಿಗೇರಿ ಕಡೆ ಹೋಗಿ ಒಳ್ಳೆ ಕ್ರಾಪ್ ಆಗಿದೆ. ಏಪ್ರಿಲ್ ಅಲ್ಲಿ ಮಳೆ ಬಿದ್ದಿದೆ, ಮಾರ್ಚ್ ಏಪ್ರಿಲ್ ಅಲ್ಲಿ ಮಳೆ ಬಿದ್ದಿದೆ, ರೋಬಸ್ಟ ತೋಟ ಅಲ್ಲೆಲ್ಲ ಉತ್ತಮವಾಗ ಆಗಿದೆ. ಏಪ್ರಿಲ್ ಅಲ್ಲಿ ಮಳೆ ಬರ್ದಿರೋ ವರ್ಷ ಹೆಬ್ಬೆಟ್ಟಿಗೇರಿ ಮಕ್ಕಂದೂರು ಈ ಜೋನ್ಗಳಲ್ಲಿ ಕ್ರಾಪ್ ಬರಲ್ಲ. ಎಲ್ಲಿ ಅವರು ರೋಬಸ್ಟ ತೋಟ ಆಗಿದ್ದು ನೆರಳು ಕಡಿಮೆ ಇದ್ದು ಮೆಣಸ್ ಗಿಡ ಇದ್ರೆ ಏಪ್ರಿಲ್ ಅಲ್ಲಿ 15 ಇಂಚ್ ಮಳೆ ಬಿದ್ರೆ ನೀವೇನು ಮಾಡದೆ ಇದ್ರು ಮೆಣಸ್ ಬರುತ್ತೆ. ಅದೇನಾಗುತ್ತೆ ಅಂದ್ರೆ ಒಂದು 8-9 ಇಂಚು ಏಪ್ರಿಲ್ ಅಲ್ಲಿ ಬಿದ್ದ್ಬಿಟ್ರೆ ಅದೊಂದು 30 ದಿನ ಆಯ್ತು. ಉಳಿದಿದ್ ಮಳೆ ಬಂದು ಮೇ ನಲ್ಲಿ 4-5 ಇಂಚ್ ಬಿದ್ರೆ ಅಲ್ಲಿಗೆ 60 ದಿನ ಆಗ್ಬಿಟ್ಟಿರುತ್ತೆ. 45-60 ದಿನದೊಳಗೆ ಹೂವು ಬರ್ಲಿಕ್ಕೆ ಮೇ ಎಂಡ್ ಅಲ್ಲಿ ಹೂವು ಬಂದ್ಬಿಡುತ್ತೆ. ಜೂನ್ 15 ಮೇಲೆ ಈ ಏರಿಯಾದಲ್ಲಿ ಮಿಸ್ಟ್ ಕವರ್ ಆಗುತ್ತೆ, ಎಲೆ ಚುಕ್ಕಿ ರೋಗ ಶುರುವಾಗುತ್ತೆ. ಅಷ್ಟೊಳಗೆ ಇದು ಕಾಯಿ ಆಗ್ಬಿಟ್ಟು ಎಲೆಗಳೆಲ್ಲ ಬಲ್ತೋಗಿರ್ತವೆ, ಬಲ್ತ ಕಾಯಿ ಮತ್ತೆ ಎಲೆ ಮೇಲೆ ಎಲೆ ಚುಕ್ಕಿ ರೋಗ ಬರೋದು, ಅದರಿಂದ ಬಿದ್ದೋಗುದಿಲ್ಲ. ಮತ್ತೆ ಇನ್ನೊಂದು ಕರಿಮೆಣಸಿನಲ್ಲಿ ಗಂಡು ಹೆಣ್ಣು ಅಂತ ಇದೆ. ಜುಲೈ ಹೂನಲ್ಲಿ 90% ಬರೀ ಹೆಣ್ಣು ಇರ್ತವೆ, ಮೇ ಹೂನಲ್ಲಿ ಸುಮಾರು 90% ಗಂಡು ಹೆಣ್ಣು ಇರುತ್ತೆ. ಪ್ರತಿ ಹೂನಲ್ಲಿ ಗಂಡು ಹೆಣ್ಣು ಭಾಗ ಇದೆ, ಅದು ಮೇ ನಲ್ಲಿ ಅಥವಾ ಜೂನ್ ನಲ್ಲಿ ಬಂದಂತ ಹೂನಲ್ಲಿ 90% ಇರುತ್ತೆ. ಅದೇ ಹೂವು 15 ದಿನ ಲೇಟ್ ಆಗಿ ಬಂದ್ಬಿಟ್ರೆ ಗಂಡು ಬರೋದೇ ಇಲ್ಲ, ಅದ್ರಲ್ಲಿ ಬರೀ ಹೆಣ್ಣು ಇರುತ್ತೆ. 5% ಹೂನಲ್ಲಿ ಅಂದ್ರೆ ಕಾಳು ಕಟ್ಟುವಂತದಲ್ಲಿ 100 ಹೆಣ್ಣು ಇರುತ್ತೆ, ಅದರಲ್ಲಿ ಒಂದು 5 ಹೂನಲ್ಲಿ ಮಾತ್ರ ಗಂಡು ಇರುತ್ತೆ. ಅದರಿಂದ ದಾಟ್ಕಾಳ ಆಗ್ಬಿಡುತ್ತೆ, ಅದು ದಾಟ್ಕಾಳ ಆದ್ರೆ ಆಯ್ತು, ಇಲ್ಲ ಬಿದ್ದು ಹೋದ್ರೂ ಹೋಯ್ತು. ಒಂದು ಕಾಯಿ ಕಟ್ಟಲಿಲ್ಲ ಅಂದ್ರೆ ಅದು ನಿಲ್ಲೋದಿಲ್ಲ, ಇಲ್ಲ ಅಂದ್ರೆ ಎಲೆ ಚುಕ್ಕೆ ರೋಗ ಬಂದ್ರೆ ಕೊತ್ತಮೇಲೆ ಬಂದ್ಬಿಟ್ಟು ಅದು ಬಿದ್ದೋಗುತ್ತೆ. ನಮ್ಮ ಸಂಶೋಧನೆಯಿಂದ ನಾವು ಅಷ್ಟು ಅದ್ರ ಬಗ್ಗೆ ತುಂಬಾ ಅಧ್ಯಯನಗಳನ್ನ ಮಾಡಿದ್ವಿ. ನೀರು ಕೊಡೋದ್ರಿಂದ 3 ಪಟ್ಟು ಇಳುವರಿಯನ್ನ ಜಾಸ್ತಿ ಮಾಡಬಹುದು ಅಂತ ತೋರಿಸಿದ್ವಿ. ನೀರು ಕೊಡೋದ್ರಿಂದ ಎಲೆ ಚುಕ್ಕೆ ರೋಗವನ್ನ ನಿಯಂತ್ರಣ ಮಾಡಬಹುದು ಅಂತ ತೋರಿಸಿದ್ವಿ. ನೆರಳು ತೆಗೆದ್ಬಿಟ್ಟು ನೀರು ಕೊಡೋದ್ರಿಂದ ಎಲೆ ಚುಕ್ಕೆ ರೋಗ ಬರುವುದೇ ಇಲ್ಲ ಅಂತ ಹೇಳಿದ್ವಿ. ಮತ್ತೆ ನೆರಳು ತೆಗೆದು ನೀರನ್ನ ಕೊಟ್ರೆ ದಿನಕ್ಕೊಂದ್ಸಾರಿ ನೀರು ಕೊಡೋದು, ಫೆಬ್ರವರಿ ಮಾರ್ಚ್ ಅಲ್ಲೇ ನೆರಳು ತೆಗೆಯೋದು, ಅದನ್ನ ತೆಗೆದ್ಬಿಟ್ರೆ ಅಲ್ಲಿ ಕೊತ್ತೂ ಬಿದ್ದೋಗಲ್ಲ, ಎಲ್ಲ ಇಂಟರ್ಲಿಂಕ್ಡ್. ಇತ್ತೀಚೆಗೆ ನಾವು ಬೆವಸ್ಟಿನ್ ಅನ್ನ ಸ್ಪ್ರೇ ಮಾಡಬಾರ್ದು ಅಂತೇವೆ, ಅದೆಲ್ಲ ರೆಸಿಡ್ಯೂ ಬರ್ತಾ ಇದೆ. ಹಾಗೆ ಆ ಬೆವಸ್ಟಿನ್ ಸ್ಪ್ರೇ ಮಾಡೋ ಬದಲು ನೀರು ಕೊಟ್ಬಿಟ್ರೆ ಸ್ಪ್ರೇ ಮಾಡೋ ಅವಶ್ಯಕತೆನೇ ಇಲ್ಲ ಅಲ್ಲ, ಅಷ್ಟೇ ದುಡ್ಡು ಖರ್ಚಾಗುತ್ತೆ ನಾವು ಸ್ಪ್ರೇ ಮಾಡ್ಲಿಕ್ಕೆ. ಹೌದು, 12 ದಿನಕ್ಕೆ ಒಂದ್ಸರಿ ಸ್ಪ್ರೇ ಮಾಡ್ಬೇಕು, ಅಂದ್ರೆ ಎಲೆ ಚುಕ್ಕೆ ರೋಗವನ್ನು ನಿಲ್ಸಲಿಕ್ಕೆ 12 ದೇಸ್ಗೆ ಒಂದ್ಸರಿ ಸ್ಪ್ರೇ ಮಾಡ್ಬೇಕು. ಅದು ಮಾಡಕ್ ಆಗೋದು ಇಲ್ಲ, ಮಾಡೋದು ಇಲ್ಲ. ಅದರಿಂದ ನಾವ್ ಹೇಳಿದಂಗೆ 12 ದೇಸ್ ಮಾರ್ಚ್ 15 ಮೇಲೆ ನೀರ್ ಕೊಟ್ಕೊಂಡ್ ಬಂದ್ಬಿಟ್ರೆ ಹೂವ ಜಾಸ್ತಿ ಬೇಗ ಬಂದ್ಬಿಡುತ್ತೆ, ಎಲೆ ಬಲ್ತಿರುತ್ತೆ, ಬಲ್ತಿದ್ದ ಎಲೆ ಮೇಲೆ ಎಲೆ ಚುಕ್ಕೆ ರೋಗ ಬರಲ್ಲ. ಎಲೆಕ್ಕೆಯಲ್ಲಿ ಎಲೆ ಚುಕ್ಕೆ ರೋಗ ಬರುತ್ತೆ. ಎಲೆ ಚುಕ್ಕೆ ರೋಗ ಬಂದಾಗ ಏನ್ ಮಾಡ್ತಾರೆ ಅಂದ್ರೆ ಒಂದು ಸಿಸ್ಟಮಿಕ್ ಫಂಗಿಸೈಡ್ ಹೊಡಿತಾವೆ, ಅದು ಹೊಡೆದ್ಬಿಟ್ಟು ಹೊಸ ಎಲೆ ಬರುತ್ತೆ, ಹೊಸ ಎಲೆಗೆ ಬೋಡೋ ಹೊಡೆದ್ ಬಿಡ್ತವೆ, ಬೋಡೋ ಹೊಡೆದ ಎಲೆಗೆ ಎಲೆ ಚುಕ್ಕೆ ಬರಲ್ಲ. ಇಲ್ಲಿ ಕಂಟ್ರೋಲ್ ಮಾಡುತ್ತೆ, ಅದು ಸ್ಪ್ರೆಡ್ ಮಾಡ್ಲಿಕ್ಕೆ ಬೋಡೋ ಬಿಡುವುದಿಲ್ಲ. ಆ ರೀತಿ ಏನಾದ್ರೂ ನಾವು ಅಡಿಕೆನಲ್ಲಿ ಮಾಡ್ಲಿಕ್ಕೆ ಆಗತ್ತಾ? ಇರೋದಕ್ಕೆ ಹೊಡೆದ್ಬಿಟ್ಟು ಅನಂತರ ಅದನ್ನ ಬೋಡೋ ಹೊಡೆದ್ರೆ ಇತರ ಬೆಳೆ ಆಗಿದ್ರಿಂದ ಅಷ್ಟು ಈಸಿಯಾಗಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಸಣ್ಣ ಬೆಳೆ ಒಂದು 10 ಅಡಿ ಒಳಗಿರೋ ಬೆಳೆಗಳಲ್ಲಿ ಮಾಡಿ ತೋರಿಸಿದ್ವಿ, ಬಟ್ ಬೇರೆ ಬೆಳೆಗಳಲ್ಲಿ ಮಾಡಕ್ ಆಗ್ತಾ ಇಲ್ಲ ಆ ಬೆಳೆಯಲ್ಲಿ. ಅದರಿಂದ ಇತ್ತೀಚೆಗೆ ತುಂಬಾ ಸೀರಿಯಸ್ ಆಗಿ ಎಲೆ ಚುಕ್ಕೆ ರೋಗ ಅಡಿಕೆನಲ್ಲಿ ಕಾಣ್ತಾ ಇದೆ. ಈ ರೀತಿ ನಾವು ರೋಗ ನಿರೋಧಕ ಶಕ್ತಿಯನ್ನ ಎಲೆಗೆ ಬರೆಸಿದ್ರೆ ಸೊ ಇಂಥ ರೋಗಗಳನ್ನ ಕೊತ್ತು ಬಿದ್ದೋಗೋದು. ಯಾಕೆಂದ್ರೆ ನೀರಾವರಿ ಬಗ್ಗೆ ಯಾಕೆ ಹೇಳ್ತಾ ಇದ್ದಾನೆ ಅಂದ್ರೆ ಮೆಣಸಿನಲ್ಲಿ ಬಿದ್ದೋಗುತ್ತೆ, ಅದೇ ಒಂದು ದೊಡ್ಡ ಸಮಸ್ಯೆ. ಅದನ್ನ ನಿರ್ವಹಣೆ ಮಾಡೋದು ಇಂಡೈರೆಕ್ಟ್ ಆಗಿ 3 ತಿಂಗಳ ಹಿಂದೆನೆ ಮಾಡಬೇಕು. ಅವೆಲ್ಲ ಶುರು ಮಾಡಿದಾಗ ಏನ್ ಮಾಡ್ತಾ ಇದ್ವಿ ಅಂದ್ರೆ ಕೆಲವು ತೋಟಗಳಿಗೆ ಹೋಗ್ತಾ ಇದ್ವಿ, ಅವ್ರ ತೋಟದಲ್ಲಿ ಹೋಗಿ ಕೇಳ್ತಾ ಇದ್ವಿ ಮಾರ್ಚ್ ಅಲ್ಲಿ ಶೇಡ್ ತೆಗೀರಿ, ಇಲ್ಲ ಸರ್ ಈಗೆಲ್ಲ ಕುಯ್ದಾಯ್ತಲ್ಲ, ಇದು ಪೇಮೆಂಟ್ ಮಾಡಿ ಆಗಿದೆ, ಅವರೆಲ್ಲ ಊರಿಗೆ ಹೋಗ್ತಾರೆ ಸರ್, 1 ತಿಂಗಳು ತೋಟವನ್ನ ಬಂದ್ ಮಾಡಿದಾವೆ ಕೆಲಸ ಎಲ್ಲ, ಮತ್ತೆ ಬರ್ತಾರೆ ಆಮೇಲೆ ಶುರು ಮಾಡ್ತಾರೆ. ನಾನು ಹೇಳ್ತಾ ಇದ್ದೆ ನಿಮ್ಗೆ ಮೆಣಸು ಕುಯ್ಲಿಕ್ಕೂ ರಜಾ ಕೊಡ್ಬೇಕಾಗತ್ತೆ, ಮೆಣಸು ಇರಲ್ಲ ತೋಟದಲ್ಲಿ ಅಂತ. ಯಾಕೆಂದ್ರೆ ಅದು ಆ ಟೈಮಲ್ಲಿ ಮಾಡಿದ ಕೆಲಸಕ್ಕೆ ಮಾತ್ರ ಅದು ಒಳ್ಳೆ ಇಳುವರಿ ಬರ್ಲಿಕ್ಕೆ ಸಾಧ್ಯತೆ ಇದೆ ಅನ್ನಂಗೆ. ಸುಮಾರು ಜನಕ್ಕೆ ಆ ರೀತಿ ಅರ್ಥ ಮಾಡಿಸಿದ್ವಿ, ತುಂಬಾ ರೈತರು ನೀವು ರಜಾ ಕೊಡಬೇಡಿ, ಅಟ್ಲೀಸ್ಟ್ 50% ಲೇಬರ್ ಅನ್ನ ನಿಮ್ ತೋಟದಲ್ಲಿ ಇಟ್ಕೋಬೇಕು. ನೀವು ಸುದ ಸುಮ್ಗೆ ಎಲ್ಲ ಕುಯ್ದಾಯ್ತು ಅಂತ ಹೇಳಿ ಬೇರೆ ಕೆಲಸಗಳಿಗೆ ಹೋಗ್ಬಿಟ್ರೆ ತೋಟದಲ್ಲಿ ಬರೋ ವರ್ಷಕ್ಕೆ ನಿಮ್ಗೆ ಮೆಣಸು ಬರೋದು ಕಡಿಮೆ. ಯಾಕೆಂದ್ರೆ ಇದು ಏಪ್ರಿಲ್ ಮೇ ಕ್ರೂಷಿಯಲ್ ಟೈಮ್, ಅವ್ರಿಗೆ ಕುಡಿಯೋದು ಇಂಪಾರ್ಟೆಂಟ್, ಸಮಾಜದಲ್ಲಿ ಬೇರೆ ಬೇರೆ ಕೆಲಸ ಇರುತ್ತೆ, ಅದನ್ನ ಮಾಡೋದು ಇಂಪಾರ್ಟೆಂಟ್. ಆದ್ರೂ ಬರೋ ವರ್ಷದ ಬೆಳೆ ಬರಲಿಲ್ಲ ಅಂದ್ರೆ ಏನ್ ಮಾಡೋದು ಅಂದಾಗ ನಾವ್ ಈ ರೀತಿ ಅವ್ರಿಗೆ ಹೇಳಿದ್ವಿ, ಒಂದು 50% ಲೇಬರ್ ಅವ್ರನ್ನು ನೀರ್ ಕೊಡ್ಲಿಕ್ಕೆ, ನೆರಳು ತೆಗಿಲಿಕ್ಕೆ ಏಪ್ರಿಲ್ ಮೇ ನಲ್ಲೇ ಮಾಡ್ಬೇಕು. ಬಂದು ಅದೇ ಕೆಲಸವನ್ನ ಅವ್ರ ಮೇ ನಲ್ಲಿ ಜೂನ್ ಅಲ್ಲಿ ಮಾಡಿದ್ರೆ ಪ್ರಯೋಜನ ಆಗಲ್ಲ. ಮಾರ್ಚ್ ಏಪ್ರಿಲ್ ನಲ್ಲಿ ನೆರಳು ತೆಗಿಬೇಕು ಏನಾದ್ರು ಮಾಡಿ. ಈಗ ಆಳಿರಲ್ಲ ಅಂತಾರೆ, ಜನ ಇರಲ್ಲ ಅಂತಾರೆ, ಬರೋದಿಲ್ಲ, ಎಲ್ಲ ಸಮಸ್ಯೆ ಇದೆ. ಇಲ್ಲಾಂದ್ರೆ ಯಾವಾಗ ಸಿಗ್ತಾರೆ ಅವಾಗ ಬೇಗನೆ ತೆಗೆಸ್ಕೊಂಡಿರ್ಬೇಕು. ಈಗ ಇತ್ತೀಚೆಗೆ ಮಾಡ್ತಿದ್ದಾರೆ, ನವೆಂಬರ್ ನಲ್ಲೇ ನೆರಳು ತೆಗೆಸ್ಬಿಡ್ತಾರೆ ಸ್ವಲ್ಪ ಮಟ್ಟಿಗೆ, ಏಪ್ರಿಲ್ ಸ್ವಲ್ಪ ನೆರಳು ಉಳಿಸ್ಕೊಳ್ತಾರೆ, ಅವಾಗ ಬೇಕಿದ್ರೆ ಇನ್ನೊಂದು ಸ್ವಲ್ಪ ತೆಗೆಸ್ಕೊತಾರೆ, ಮತ್ತೆ ಮಾರ್ಚ್ ಅಲ್ಲಿ ನೀರ್ ಕೊಟ್ಬಿಡ್ತಾರೆ. ಅಂತ ತೋಟಗಳಲ್ಲಿ ಒಳ್ಳೆ ಇಳುವರಿ ಆಗ್ತಾ ಇದೆ, ಯಾಕೆಂದ್ರೆ ಕಾರ್ಮಿಕರ ಸಮಸ್ಯೆ ಒಂದೇ ಸರಿ, ಮತ್ತೆ ಅವ್ರ ಡಿಮ್ಯಾಂಡ್ ಸುದ ಜಾಸ್ತಿ, ಅದರಿಂದ ಅವ್ರಿಗೆ ಯಾವಾಗ ಫ್ರೀ ಆಗಿರ್ತಾರೆ ಅವ್ರು ಕಡಿಮೆ ಬಂದ್ ಮಾಡ್ತಾರೆ, ಇಲ್ಲ ಅಂತಿಲ್ಲ, ಯಾವಾಗ ಎಲ್ಲಾರು ಕರೀಲಿಕ್ಕೆ ಶುರು ಮಾಡ್ತಾರೆ ಅವಾಗ ಅವ್ರದ್ದು ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ಅದು ಕಷ್ಟನು, ಮತ್ತೆ ಜನನು ಸಿಕ್ಕುವುದಿಲ್ಲ. ಅದರಿಂದ ನೆರಳು ನಿರ್ವಹಣೆ ಮುಖ್ಯ ಆಗುತ್ತೆ. ಮತ್ತೆ ಇತ್ತೀಚೆಗೆ ನೆರಳು ನಿರ್ವಹಣೆಯಿಂದ ರೋಬಸ್ಟ್ ತೋಟಗಳಲ್ಲಿ ರೋಬಸ್ಟ್ ಇಳುವರಿ ಜಾಸ್ತಿ ಆಗಿದೆ, ನೆರಳು ಮತ್ತು ನೀರು ನಿರ್ವಹಣೆ ಮಾಡ್ತಾರೆ. ಇವನ್ ಮೆಣಸು ತೋಟಗಳಲ್ಲೂ ಸುದ ರೋಬಸ್ಟ್ ಇಳುವರಿ ಜಾಸ್ತಿ ಆಗಿದೆ. ಮೆಣಸು ತೋಟಗಳಲ್ಲಿ ಅರಬಿಕ ಇಳುವರಿ ಜಾಸ್ತಿ ಆಗಿದೆ. ಯಾಕೆ ನಾನು ಯಾಕೆ ಇದನ್ನ ಮಾತಾಡ್ತೇನೆ ಅಂದ್ರೆ, ಈಗ ನಾನು ಟಾಟಾ ಕಾಫಿ ತೋಟಗಳಿಗೆ ಹೋದಾಗ ನೆರಳನ್ನ ತೆಗೆಸಿದ್ವಿ, ಅಲ್ಲಿ ನೆರಳು ತೆಗೆದ ಮೇಲೆ ಅವ್ರದ್ದು ಅರಬಿಕ ಇಳುವರಿ ಜಾಸ್ತಿ ಆಯ್ತು. ಅದು ಬೋರ್ವೆಲ್ ಬರುತ್ತೆ ಅನ್ಕೊಂಡು ಹೇಳ್ತಿದ್ದ ಬದಲು ಯಾವಾಗ ನೆರಳು ಮತ್ತು ನೀರಾವರಿ ಎರಡನ್ನ ಶುರು ಮಾಡಿದ್ರು ಅರಬಿಕ ಇಳುವರಿ ಜಾಸ್ತಿ ಆಗಿ ಅವರು ಇವತ್ತು ರೆಡಿ ಇದ್ದಾರೆ ಕೆಲಸವನ್ನ ಬೇಗ ಮಾಡಿ ಮುಗಿಸ್ಲಿಕ್ಕೆ, ಅವಾಗ ಮಾತ್ರ ಇಳುವರಿ ಬರುತ್ತೆ. ಕಮಸುದ ಹಂಗೆ ಜಾಸ್ತಿ ಅಲ್ವಾ? ಹೌದು, ಹೊರೆ ಅಂತ ಅನಿಸಿದ್ರು ನಿಭಾಯಿಸಿದ್ರೆ ಒಳ್ಳೇದೆ. ಅಲ್ಲ, ನಿಭಾಯಿಸಿರೋ ತುಂಬಾ ಜನ ಇದ್ದಾರೆ. ಈಗಾಗಲೇ ನಾನು ಎಕ್ಸಾಂಪಲ್ ಕೊಟ್ಟು ಹೇಳಿದ ನೂಮನ್ನು ಅಡಿಲ್ ಅವರಲ್ಲಿ ಹೇಳಿದಾಗ, ನನಗೆ ಪ್ರಕಾರ 40 ಎಕರೆಗೆ ಅವರು 15 ಲಕ್ಷ ಶೇಡ್ ತೆಗಿಲಿಕ್ಕೆ ಖರ್ಚು ಮಾಡಿದ್ದಾರೆ 80 ಎಕರೆ ತೋಟಕ್ಕೆ. ನೋಡಿ, ಅಷ್ಟು ಖರ್ಚು ಮಾಡಿರೋದ್ರಿಂದ ಈ ವರ್ಷ ಅವರಿಗೆ 1,00,000,000 ಹಣ ಅನ್ನೋ ಸುದ ಬರುತ್ತೆ. ಎಲ್ಲ ಲೆಕ್ಕ ಹಾಕಿದ್ರೆ ಅಷ್ಟು ಸಿಗುತ್ತೆ. ಅದರಿಂದ ಖರ್ಚು ಆ ಟೈಮಲ್ಲಿ ಮಾಡಿದ್ರೆ ಮಾತ್ರ ವ್ಯವಸ್ಥೆ ಮಾಡಬೇಕು. ಇದೇನಾಗುತ್ತೆ ಅಂದ್ರೆ ಜನ ಸಿಗಲ್ಲ ಅಂತ ಹೇಳಿ ಮಾಡದೇ ಇದ್ರೆ ಬರುವುದಿಲ್ಲ. ಏನಾದ್ರು ಮಾಡಿ ಮಾಡಿದ್ರೆ ಮಾತ್ರ, ಮಾಡಿರೋ ತೋಟಗಳು ತುಂಬಾ ಇದಾವೆ. ಈಗೆಲ್ಲ ಏನೇನು ಯಂತ್ರಗಳು ಬರ್ತದವೆ, ರೋಬೋಟ್ ಅನ್ನು ಬಳಕೆ ಮಾಡ್ಕೊಳ್ತಿದ್ದಾರೆ ಅಥವಾ ಡ್ರೋನ್ಗಳನ್ನು ಉಪಯೋಗಿಸ್ಕೊಳ್ತಿದ್ದಾರೆ, ಹೀಗೆ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಇದೆ, ಹುಡುಕ್ಬೇಕು. ಅದು ಹುಡುಕ್ಬೇಕಾಗುತ್ತೆ. ಬಟ್ ಕೆಲವಕ್ಕೆ ಏನಾಗುತ್ತೆ, ಈಗ ಎಲ್ಲ ಪ್ರೂನರ್ಸ್ಗಳು ಬಂದಿದೆ, ಸೊ ಅವಾಗ ಅವರು ಕಾರ್ಮಿಕರನ್ನ ಇಟ್ಕೊಂಡು ತಮ್ಮ ಸ್ವಂತನೇ ಒಂದಷ್ಟು ಪ್ರೂನ್ ಮಾಡಿದ್ರು ಮಾಡ್ಬೋದು, ಮಾಡಬೇಕು. ನಿಜ, ಇಲ್ಲಾಂದ್ರೆ ಇಳುವರಿ ಬರದೇ ಇದ್ರೆ ಕಷ್ಟ. ತೋಟಗಳನ್ನು ನಿರ್ವಹಣೆ ಆದರೂ ಖರ್ಚು ವೆಚ್ಚ ಎಲ್ಲ ಜಾಸ್ತಿ ಆಗ್ತಿರೋ ಅಲ್ವಾ, ಇಳುವರಿ ಬಂದ್ರೆ ಹೆಂಗೋ ಸುಧಾರಣೆ ಆಗುತ್ತೆ. ನೀರಿನ ಜೊತೆಗೆ ಪೋಷಕಾಂಶಗಳ ಪೂರೈಕೆ, ಬೇಸಿಗೆ ದಿನಗಳಲ್ಲಿ ಅಥವಾ ನೀರಿನ ಕೊರತೆ ಇರುವ ಸಂದರ್ಭದಲ್ಲಿ ಪೋಷಕಾಂಶಗಳನ್ನು ನಾವು ಕೊಟ್ಬಿಡೋಣ ಅಂತ ಅನ್ಕೊಂಡ್ರು ಆಗ್ಬೋದಾ? ಅದ್ರ ಬಗ್ಗೆ ಏನ್ ಹೇಳ್ತೇವೆ ಅಂತ ಹೇಳಿದ್ರೆ, ಇತ್ತೀಚೆಗೆ ಈಗ ಈ ತರ ಬಿಸಿಲು ಜಾಸ್ತಿ ಆಗ್ತಾ ಇದೆ, ನೀರಾವರಿ ಮಾಡ್ಲಿಕ್ಕೂ ಆಗುದಿಲ್ಲ ಅಂದ್ರೆ, ನಮ್ಮಲ್ಲಿ ಏನ್ ಮಾಡಿದಾವೆ ಅಂದ್ರೆ, ಒಂದು ಸುಣ್ಣವನ್ನು ಹೊಡಿತಾವೆ ಸ್ಪ್ರೇ ಲೈಮ್, ಒಂದು 4 kg ಒಂದು ಬ್ಯಾರಲ್ ಹಾಕೊಂಡು ಅದಕ್ಕೆ 1 kg ಪೊಟ್ಯಾಶ್ MOP ಅಥವಾ ಸಲ್ಫೇಟ್ ಆಫ್ ಪೊಟ್ಯಾಶ್ ಹಾಕೊಬಹುದು. ಅದನ್ನ 1 kg 4 kg ಸುಣ್ಣ ಮಾಡಿ ಆ ಎಲೆಗಳಿಗೆ ಹೊಡೆದ್ರೆ ಬಿಳಿಗಾಗತ್ತೆ, ಹಳದಿ ಆಗೋದು ಕಡಿಮೆ ಆಗುತ್ತೆ, ಮತ್ತೆ ಮಳೆ ಬಂದ್ಮೇಲೆ ಅದೆಲ್ಲ ವಾಶ್ ಔಟ್ ಆಗುತ್ತೆ, ಮತ್ತೆ ಚೆನ್ನಾಗುತ್ತೆ ಗಿಡ. ಇದು ನೀವು ತುಂಬಾ ತೋಟಗಳಲ್ಲಿ ರೋಡ್ ಸೈಡ್ ಅಲ್ಲೆಲ್ಲ ಮಾಡಿರೋದು ನೋಡ್ತಾ ಇರ್ತೀನಿ. ಇನ್ನು ಏನ್ ಮಾಡ್ತಾ ಇದಾವೆ ಅಂತ ಹೇಳಿದ್ರೆ, ಎರಡನೇ ಬೋರ್ಡು ಹೊಡಿತಾರಲ್ಲ ಅಕ್ಟೋಬರ್ ಅಲ್ಲಿ ಕೆಲವರು ಹೊಡಿತಾರೆ ಎರಡನೇ ಬೋರ್ಡು, ಅವಾಗ ಒಂದು ಸ್ವಲ್ಪ ಸುಣ್ಣ ಜಾಸ್ತಿ ಹಾಕಿ ಹೊಡಿತಾವೆ ಬೋರ್ಡೋ ಜೊತೆನೆ. ಮೈಲ್ತುತ್ತು ಜೊತೆಗೆ ಸ್ವಲ್ಪ ಸುಣ್ಣ, 1/4 kg ಜಾಸ್ತಿ ಆಗಿದೆ, ಬ್ಲೂಯಿಶ್ ವೈಟ್ ಆಗುತ್ತೆ. ಅದು ಆತರ ತೋಟಗಳು ತುಂಬಾ ಮಾಡ್ತಾ ಇದಾವೆ ಈಗ, ಯಾಕೆಂದ್ರೆ ಅದು ಹಳದಿ ಕಡಿಮೆ ಮಾಡುತ್ತೆ. ಬಿಸಿಲು ಹೀಟನ್ನ ತಪ್ಪಿಸ್ಲಿಕ್ಕೆ ಇರುವಂತಹ ಅಥವಾ ನೆರಳು ಇಡ್ಬೇಕು. ಈ ನೆರಳು ನಾವು ತಂದು ಇಡಕ್ಕಾಗಲ್ಲ, ಅಲ್ಲಿ ಇದ್ರೆ ಒಳ್ಳೇದು. ನೆರಳು ಇಲ್ದೆ ಇರೋ ಕಡೆ ಎಲ್ಲ ಇದನ್ನ ಮಾಡ್ಲಿಕ್ಕೆ ಹೇಳ್ತಾರೆ. ಇದು ಟೀನಲ್ಲಿ ಚೆನ್ನಾಗಿ ಬಂದಿದೆ, ಮೆಣಸಿನಲ್ಲಿ ತುಂಬಾ ಚೆನ್ನಾಗಿ ಮಾಡ್ತಾ ಇದಾರೆ. ಸೊ ತುಂಬಾ ತೋಟ, ಈಗ ಮಹೇಶ್ ಕುಮಾರ್ ಅವ್ರದೆಲ್ಲ ತೋಟ ನೋಡಿದ್ರೆ ಈಗ ಹೋಗಿದ್ರೆ ಎಲ್ಲ ವೈಟ್ ಕಾಣುತ್ತೆ, ಯಾಕೆಂದ್ರೆ ಅವರು ಚೆನ್ನಾಗಿ ಸುಣ್ಣವನ್ನ ಹೊಡೆದ್ಬಿಟ್ಟು, ಅಥವಾ ಕಯೋಲಿನ್ ಅಂತ ಒಂದು ಕ್ಲೇ ಇದೆ ಅದನ್ನು ಸುದಾ ವೈಟ್ ಆಗುತ್ತೆ. ಅದು 4-5 kg ಹಾಕೊಂಡು ಅದನ್ನ ನಾವು ತಿರುಗಿಸ್ತಾ ಇರ್ಬೇಕು ಅಂತಾರೆ, ಮಣ್ಣು ಕುಂತ್ಕೊಂಡ್ಬಿಡುತ್ತೆ ಕೆಳಗೆ, ತಿಳಿಯಾಗ್ಬಿಡುತ್ತೆ. ತಿರುಗಿಸ್ಕೊಂಡು ತಿರುಗಿಸ್ಕೊಂಡು ಹೊಡೆದ್ರೆ ನಾವು ವೈಟ್ ಮಾಡಬಹುದು. ಅದು ಬಿಟ್ರೆ ಕೆಲವು ಕೆಮಿಕಲ್ಸ್ಗಳು ಸುದ ಮಿರಾಕಲ್ ಅಂತ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಇದಾವೆ, ಪಾಲಿ ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಅಂತ ಕೆಲವು ಕೆಮಿಕಲ್ಸ್ ಇದಾವೆ, ಕಂಪನಿಗಳು ಮಾರ್ತಾ ಇದಾರೆ. ಅದ್ರ ಮೇಲೆ ಏನ್ ಬರ್ದಿರ್ತಾರೆ ಅದ್ರ ಪ್ರಕಾರ ಹೊಡೆದ್ರೆ ಅದನ್ನು ಸುದ ವೈಟ್ ಆಗುತ್ತೆ. ಇವೆಲ್ಲ ಟೀನಲ್ಲಿ ತುಂಬಾ ಓಪನ್ ಇರುತ್ತಲ್ಲ, ಅದನ್ನೆಲ್ಲ ಮಾಡಿದಾವೆ. ಕಾಫಿಯಲ್ಲಿ ಮೆಣಸಿನಲ್ಲಿ ನಾವು ಮಾಡಿ ತೋರಿಸಿದಾವೆ, ಸುಮಾರು ಪೇಪರ್ಗಳನ್ನು ಸುದ ಬರೆದಿದ್ದಾವೆ. ಅದೇ ಸಮ್ಮರ್ ನಲ್ಲಿ ನಿರ್ವಹಣೆ ಮಾಡೋದು, ಒಂದು ನೆರಳಿಂದ ಇಟ್ಕೊಳ್ಳಿ ಅಂತವೆ. ಈಗ ಇತ್ತೀಚೆಗೆ ಏನಾಯ್ತು ಅಂದ್ರೆ, ಬೆಳೆ ತೆಗೀರಿ ಅಂತ ಜಾಸ್ತಿ ಹೇಳ್ದಂಗಾಯ್ತು, ಜಾಸ್ತಿ ನೆರಳು ತೆಗೆದ್ಬಿಟ್ರು, ಆ ತೋಟಗಳು ಹಳದಿ ಆಗ್ತಿದಾವೆ. ಈಗ ಅವ್ರಿಗೆಲ್ಲ ನೆರಳು ಇಟ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ, 1 ವರ್ಷ ತೆಗೀದ್ರೆ ಪರವಾಗಿಲ್ಲ, ಒಂದು ವರ್ಷ ಕಡಿಮೆ ಇಳುವರಿ ಬರಲಿ, ಬಳ್ಳಿ ಉಳ್ಕೊಬೇಕು. ಒಂದು ರೀತಿಯಲ್ಲಿ ಇಳುವರಿ ಜಾಸ್ತಿ ಮಾಡಲಿಕ್ಕೆ ನಾವು ತಾಂತ್ರಿಕ ಪದ್ಧತಿಗಳನ್ನ ಕೊಟ್ವಿ. ಅದು ಏನಾಗ್ತಾ ಇದೆ ಅಂದ್ರೆ ಅದನ್ನು ಜಾಸ್ತಿ ಮಾಡಿಬಿಡ್ತಾರೆ, ಜಾಸ್ತಿ ಬರಲಿ. ಅಥವಾ ಇನ್ನೊಂದು ಏನಾಗುತ್ತೆ ಅಂದ್ರೆ ಮರ ಹದ್ದು ಕಾರ್ಮಿಕರನ್ನು ಸುದ ಅದನ್ನ ಜಾಸ್ತಿ ತೆಗೆದು ಬಿಡ್ತಾರೆ. ಇನ್ನೊಂದು ವರ್ಷಕ್ಕೆ ಬೇಡ ಅಂತ ಇವ್ರು ಹೇಳ್ತಾರೆ. ನಾವು ವರ್ಷ ವರ್ಷ ಮಾಡಿ ಅಂತೇವೆ. ವರ್ಷ ವರ್ಷ ಮಾಡೋದು ಕಷ್ಟ, ಖರ್ಚು. ಒಂದ್ ಎರಡು ವರ್ಷಕ್ಕೆ ಒಂದ್ಸರಿ ಮಾಡೋರು ಇರ್ತಾರೆ. ಮನಸ್ಸಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಮೆಣಸು ಬಳ್ಳಿ ಮೇಲೆ ಬೆಳಕು ಬೀಳ್ಬೇಕು. ಒಂದು 70-80% ಬೆಳಕು ಬೀಳ್ಬೇಕು, ಅದ್ರ ಮೇಲೆ 40% ಶೇಡ್ ಇದ್ರೆ ಸಾಕಂತ ಮೆಣಸು ಇಳುವರಿ ಬರ್ಲಿಕ್ಕೆ. ಮೆಣಸು ಬೆಳಿಲಿಕ್ಕೆ 50% ಶೇಡ್ ಬೇಕು. ಸ್ವಲ್ಪ ಜಾಸ್ತಿ ಬೆಳಕನ್ನ ಕೊಟ್ಟರಷ್ಟು ಇಳುವರಿ ಜಾಸ್ತಿ ಆಗುತ್ತೆ. ಅದರಿಂದನೇ ಇಳುವರಿಯಲ್ಲಿ ತುಂಬಾ ಸುಧಾರಣೆ ಕಂಡಿದ್ದು. ನೆರಳನ್ನ ತೆಗೆದು ನೀರನ್ನ ಕೊಡಕ್ ಶುರು ಆದ್ಮೇಲೆ ಅದೇನಾಯ್ತು ಅಂದ್ರೆ ತುಂಬಾ ಜಾಸ್ತಿ ಮಾಡಿಬಿಡ್ತಾರೆ. ಅವಾಗ ತೋಟಗಳು ವೀಕ್ ಆಗ್ತವೆ. ಮತ್ತೆ ಇನ್ನೊಂದು, ಇಳುವರಿ ಜಾಸ್ತಿ ತಕೊಂಡ್ಬಿಟ್ಟು ರಾಸಾಯನಿಕ ಗೊಬ್ಬರ ಅಥವಾ ನ್ಯೂಟ್ರಿಯಂಟ್ ಮ್ಯಾನೇಜ್ಮೆಂಟ್ ಮಾಡದೇ ಇದ್ರೂ ತೋಟ ವೀಕ್ ಆಗ್ಬಿಡ್ತವೆ. ಅದನ್ನು ಸುಧ ಮಾಡಬೇಕು. ಹೌದು, ಇಲ್ಲ ಅಂದ್ರೆ ನ್ಯಾಚುರಲ್ ಆಗಿ ಎಷ್ಟು ಬರುತ್ತೆ ಅಷ್ಟನ್ನು ಕುಯ್ಕೊಂಡು. ಈಗ ನ್ಯಾಚುರಲ್ ಫಾರ್ಮಿಂಗ್ ಬಗ್ಗೆ ಮಾತಾಡ್ತೇವೆ, ಅದರಲ್ಲಿ ಜಾಸ್ತಿ ಏನು ಮಾಡ್ಲಿಕ್ಕೆ ಹೋಗಲ್ಲ. ಎಷ್ಟು ಇಳುವರಿ ಬರುತ್ತೆ ಅದನ್ನ ತಕೊಳ್ತಾರೆ. ಆರ್ಗ್ಯಾನಿಕ್ ಫಾರ್ಮಿಂಗ್ ಅಲ್ಲಿ ಮಾತಾಡ್ತೇವೆ, ಅಲ್ಲಿ ಸುಧ ಇಳುವರಿ ನಾವು ಹೇಳ್ದಂಗೆ ಜಾಸ್ತಿ ಏನು ಬರೋಲ್ಲ. ಒಂದು ಮೀಡಿಯಂ ಕ್ರಾಪ್ ಬರುತ್ತೆ, ಅದನ್ನ ಪ್ರೀಮಿಯರ್ ರೇಟ್ ಅಲ್ಲಿ ಮಾಡಿದ್ರೆ ಅದು ಒಳ್ಳೇದೆ, ತಪ್ಪೇನಿಲ್ಲ. ನಾವೆಲ್ಲ ಇಂಟಿಗ್ರೇಟೆಡ್ ಮಾಡ್ತಾ ಇರ್ತೇವೆ, ಯಾಕೆಂದ್ರೆ ಈ ಕಡೆ ಇನ್ಕಮ್ ಬರಬೇಕು, ಅವರಿಗೆ ಸಸ್ಟೈನೆನ್ಸ್ ಆಗ್ಬೇಕು ಅಂತ ಹೇಳಿ ಇಳುವರಿ ಬೇಕಾದಂತಹ ಮೆಥಡ್ ಗಳನ್ನ ಮಾಡಿದ್ದಾವೆ. ಎಲ್ಲರನ್ನೂ ಇಂಟಿಗ್ರೇಟ್ ಮಾಡಿ ಯೂಸ್ ಮಾಡೋದು ಒಳ್ಳೇದು. ಅವಾಗ ತೋಟ ಒಟ್ಟು ಗ್ರೀನ್ ಆಗಿರ್ಬೇಕು. ನಾವು ಇಳುವರಿ ತೆಗೆದ್ಬಿಟ್ಟು ಹಳದಿ ಮಾಡ್ಕೊಳ್ಳೋದು ಅಲ್ಲ, ನಮ್ಮ ತೋಟ ಗ್ರೀನ್ ಆಗಿರ್ಬೇಕು, ಬರೋ ವರ್ಷಕ್ಕೂ ಇಳುವರಿ ಕೊಡುತ್ತೆ ಅನ್ನೋಂಗೆ ಇರಬೇಕು. ಆ ರೀತಿನೇ ನಾವು ನಿರ್ವಹಣೆಯನ್ನ ಮಾಡ್ಕೊಂಡು ಹೋದ್ರೆ ಸುಮಾರು ತೋಟಗಳಲ್ಲಿ ಒಂದು 10 ವರ್ಷ ಒಳ್ಳೆ ಇಳುವರಿಯನ್ನು ಕೊಡೋ ತೋಟಗಳನ್ನು ನೋಡಿದೆ. ಮತ್ತೆ ವರ್ಷ ವರ್ಷ ಗಿಡ ನೆಡ್ತಿರ್ಬೇಕು, ಯಾಕೆಂತ ಹೇಳಿದ್ರೆ ಗಿಡ ಹಳೇದ್ ಆಗ್ತಾ ಆಗ್ತಾ ವೀಕ್ ಆಗ್ತಾ ಇದೆ, ಎಲ್ಲ ಚಿಕ್ಕದಾಗ್ತಾ ಇದೆ, ಹಳದಿ ಆಗ್ತಾ ಇದೆ, ಎಲ್ಲ ಬಿಟ್ಬಿಡ್ತಾ ಇದೆ. ಇವೆಲ್ಲ ನಾವು ನೋಡ್ತಾ ಇದ್ದೇವೆ ಒಂದ್ 10 ವರ್ಷ ಕ್ರಾಪ್ ಬಂದ್ಮೇಲೆ. ಅಷ್ಟೊಳಗೆ ನಾವು 10 ವರ್ಷದ ಹೊಸ ಗಿಡಗಳನ್ನ ತೋಟದಲ್ಲಿ ನೆಟ್ಕೋಬೇಕು, ನೆಟ್ಟು ಬರ್ಸ್ಕೋಬೇಕು, ಕಟ್ಟಿ ಅದನ್ನ ನಿರ್ವಹಣೆ ಮಾಡ್ಕೊಂಡು ಅಂತ ತೋಟಗಳು ಮಾತ್ರ ಚೆನ್ನಾಗಿ ಕಾಣೋದು. ಈಗ ತಾವು ನೋಡಿರೋ ಪ್ರಕಾರ ಒಂದ್ಸರಿ ಮೆಣಸಿನ ಬಳ್ಳಿಯನ್ನ ಹಾಕಿದ ಬಳಿಕ ಎಷ್ಟು ವರ್ಷಗಳವರೆಗೆ ಚೆನ್ನಾಗಿ ಇಳುವರಿ ಪಡ್ಕೊಳ್ಬಹುದು? 20 ವರ್ಷ. 20 ವರ್ಷಗಟ್ಟಲೆ ಬಂದ್ರೆ ಅದು ಒಳ್ಳೆ ಇಳುವರಿ. ಸರಿನೆ ಹೇಳಲಿಕ್ಕಾಗಲ್ಲ, ಬಟ್ ನಾರ್ಮಲಿ 20 ವರ್ಷ, 5-6 ವರ್ಷ ಇದೇ ಇರುತ್ತೆ, ಇದೇ ಸ್ಟೇಜ್ ಇದೆ. ಇನ್ನೊಂದು 10-15 ವರ್ಷ ಕ್ರಾಪ್ ಕೊಟ್ರೆ ಒಂದು 7-8 ಕ್ರಾಪ್. ಈಗ ಆಲ್ರೆಡಿ ನಮ್ಮಲ್ಲಿ 1900 1 ವರ್ಷ ಚೆನ್ನಾಗಿ ಬರುತ್ತೆ, 8 ವರ್ಷ ಕಡಿಮೆ ಬಂದು ಅಂದ್ರು 8-9 ಕ್ರಾಪ್ ತೆಗಿಬಹುದು. ಮಣ್ಣಿನ ಫಲವತ್ತತೆ ಚೆನ್ನಾಗಿ ಇಟ್ಕೊಂಡು ಮ್ಯಾನೇಜ್ ಮತ್ತೆ ಈ ತರ ತಾವ್ ಹೇಳಿದಂಗೆ ನೆರಳಿನ ನಿರ್ವಹಣೆ, ನೀರಿನ ಪೂರೈಕೆ, ರೋಗ ಹತೋಟಿ, ಪೋಷಕಾಂಶಗಳನ್ನ ಚೆನ್ನಾಗಿ ಪೂರೈಕೆ ಮಾಡೋದು ಇವೆಲ್ಲ. ಯಾಕೆಂದ್ರೆ ನಾವು ಕರ್ನಾಟಕದ ರೈತರು ನೋಡಿದಾಗ ಎಲ್ಲರೂ ತುಂಬಾ ಚೆನ್ನಾಗಿ ಮಾಡ್ತೇವೆ ಎಲ್ಲ ಕೆಲಸಗಳನ್ನ, ತುಂಬಾ ಒಬ್ಬರಿಗಿಂತ ಒಬ್ರು ಚೆನ್ನಾಗಿ ಮಾಡ್ತೇವೆ. ಇತ್ತೀಚೆಗೆ ಚೆನ್ನಾಗಿ ಮಾಡೋರು ನಮ್ಮ ಸಿರ್ಸಿ ಸಾಗರ್ ಕಡೆ ಸಿಗ್ತಾ ಇದ್ದಾರೆ, ಎಲ್ಲ ಜನ ಅಲ್ಲೋಗಿ ನೋಡ್ಕೊಂಡ್ ಬರ್ತಿದ್ದಾರೆ. ಅಲ್ಲಿ ಹೆಂಗೆ ಆಗಿದ್ರೆ ಅಂದ್ರೆ ಈಗ 4 ವರ್ಷದಿಂದ ಮಳೆ ಜಾಸ್ತಿ ಆದ್ರಿಂದ ನೀರನ್ನ ತೋಟದಿಂದ ಹೆಂಗ್ ಕಳಿಸೋದು ಅನ್ನೋದೇ ದೊಡ್ಡ ಕೆಲಸ. ನೀರನ್ನ ಕೊಡಕ್ಕೆ ಯೋಚನೆ ಮಾಡ್ತೀವಿ. ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ನಲ್ಲಿ ನೀರಿನಿಂದ ಹೆಂಗಪ್ಪ ನಾವು ಕಾಪಾಡ್ಕೋಬೇಕು ಮೆಣಸು ಅನ್ನೋದು ದೊಡ್ಡ ತಾಂತ್ರಿಕತೆ ಬೇಕಾಗಿದೆ. ಕೆಮಿಕಲ್ ತಾಂತ್ರಿಕತೆಗಳಿಂದ ಏನು ನಡೀತಿಲ್ಲ, ಫಿಸಿಕಲ್ ಆಗಿ ಕೆಲಸ ಮಾಡಬೇಕು, ಚರಂಡಿ ಮಾಡಬೇಕು. ಕೆಲವು ತೋಟಗಳಲ್ಲಿ 2 ಅಡಿ ಸಾಕು, ಕೆಲವು ತೋಟದಲ್ಲಿ 3 ಅಡಿ ಬೇಕು, ಕೆಲವು ತೋಟದಲ್ಲಿ 4 ಅಡಿ ಬೇಕು. ಮೆಣಸಿನ ಬಳ್ಳಿ ಬೇರ್ ಕೆಳಗೆ ಹೋದಂಗೆ ಹೋದಂಗೆ ಚರಂಡಿನ ಕೆಳಗೆ ಹೋಗಿ ನೀರನ್ನು ಎಳೆದಾಕಿದ್ರೆ ಮಾತ್ರ ಗಿಡ ಉಳ್ಕೊಳ್ತಾ ಇದೆ. ಇಲ್ಲ ಅಂತ ಹೇಳಿದ್ರೆ ಎಲ್ಲ ಖಾಲಿ. ರೋಗ ಬರೋದು ನೋಡಿದ್ರೆ ರೋಗನೇ ಅಲ್ಲ, ನೀರು ನಿಂತು ಬಿಟ್ಟು ಬೇರೆಲ್ಲ ಕೊಳತೋಗುತ್ತೆ. ಸಣ್ಣ ಸಣ್ಣ ಬೇರ್ ಮೊದಲು ಕೊಳತೋಗುತ್ತೆ, ಫೀಡರ್ ರೂಟ್ಸ್ ಕೊಳತೋಗುತ್ತೆ, ಆಮೇಲೆ ಸೆಕೆಂಡರಿ ರೂಟ್ಸ್ ಕೊಳಿಲಿಕ್ಕೆ ಶುರು ಆಗುತ್ತೆ, ಕೊನೆಗೆ ಪ್ರೈಮರಿ ರೂಟ್ ಕೊಳಿಲಿಕ್ಕೆ ಬಂದಾಗ ಎಲೆಯೆಲ್ಲ ಬಿದ್ದೋಗ್ಬಿಡುತ್ತೆ. ಅವಾಗ ಬರೀ ಕಡ್ಡಿ ಇರುತ್ತೆ, ಅದನ್ನು ಹೊಸರಾಗೆ ಇರುತ್ತೆ, ಅನಂತರ ರೂಟ್ ರಾಟಕ ಆಗ್ಬಿಡುತ್ತೆ. ಅಂದ್ರೆ ತೋಟದಿಂದ ನೀರನ್ನು ಹಾಗೆ ಹೊರಗಡೆ ಕಳಿಸ್ಬೇಕು. ಇತ್ತೀಚೆಗೆ ನಾನು ಸೋಮರ್ಪೇಟೆಯಲ್ಲಿ ಒಂದು ಟಾಕ್ ಕೊಡ್ತಾ ಇದ್ದೆ, ಇಲ್ಲ ಸರ್ ನಮ್ದೆಲ್ಲ ಇಳಿಜಾರು ಪ್ರದೇಶ, ನೀರು ನಿಲ್ಲೋದೇ ಇಲ್ಲ, ಆದ್ರೂ ಬಳ್ಳಿ ಸಾಯ್ತಾ ಇದೆ ಸರ್. ಅಂದ್ರೆ ನೆಟ್ಟಿರೋ ಗುಂಡಿಗೆ ಹೋಗಿ ನೀರು ನಿಲ್ತಾ ಇದೆ. ಇಳಿಜಾರು ಆದ್ರೂ ಸುದಾ ಅಲ್ಲಿ ಗುಂಡಿ ಹೊಡೆದಿರ್ತಾರೆ, ಅಲ್ಲಿ ನೆಟ್ಟಿರ್ತಾರೆ, ಮೇಲಿಂದ ಬಂದಂತ ನೀರು ಆ ಗುಂಡಿಗೆ ಇಳಿಯುತ್ತೆ. ಪ್ರತಿ 2 ಗಂಟೆಗೆ ಒಂದ್ಸರಿ ಮಳೆ ಬರ್ತಾ ಇದೆ, ಒಂದು 15 ದಿನ ಮಳೆ ಹಂಗೆ ಹಿಡಿಯುತ್ತೆ. 2 ಗಂಟೆಗೆ 8 ಸಾರಿ ಮಳೆ ಬರುತ್ತೆ, ಅದು ಗುಂಡಿ ಖಾಲಿನೇ ಆಗಲ್ಲ. ಅಲ್ಲಿರೋ ಬೇರುಗಳು ಒಂದು ವಾರದಲ್ಲಿ ಸಾಯ್ಲಿಕ್ಕೆ ಶುರು ಆಗ್ತವೆ. ರೋಗ ಅಲ್ಲ, ಗಾಳಿ ಹಾಡ್ದೇನೆ, ಬೇರಿಗೆ ಗಾಳಿನೇ ಸಿಗ್ದೇನೆ ಇರೋ ರೂಟ್ ಏರ್ಸ್ ಎಲ್ಲ ಬೆಸ್ಟ್ ಆಗುತ್ತೆ ಅಂತಾರೆ. ಅದು ಆದ್ಮೇಲೆ ಅದೇನು ತಗೊಳ್ಳೋದಿಲ್ಲ, ಅನಂತರ ಬೇರೆ ಬೇರೆ ರೂಟ್ಗಳಿಗೆ ಶುರು ಆಗುತ್ತೆ. ಅನಂತರ ನೆಮಟೋಡ್ ಎಂಟ್ರಿ ಆಗುತ್ತೆ, ಪಿಟಿಎಂ ಎಂಟ್ರಿ ಆಗುತ್ತೆ, ಬೇರೆ ಫಂಗಸ್ ಎಲ್ಲ ಎಂಟ್ರಿ ಆಗುತ್ತೆ. ಸೆಕೆಂಡ್ರಿ ಇನ್ಫೆಕ್ಷನ್ ಆಗಿ, ಬಟ್ ಅದೇ ನಾವು ಚರಂಡಿ ನಿರ್ವಹಣೆ ಮಾಡಿದ್ರೆ ಈ ಸಮಸ್ಯೆ ಆಗುದಿಲ್ಲ. ಚರಂಡಿ ನಿರ್ವಹಣೆ ಹೆಂಗೆ ಅಂತ ಹೇಳಿದ್ರೆ ನೋಡಿ ನೋಡಿ ಮಾಡ್ಬೇಕು, ನಾನು ಹೇಳೋದಲ್ಲ, ಅದೇ ಅವರೇ ನೋಡಿ ಮಾಡ್ಬೇಕು. ಈಗ ನಾನು ಇಳಿಜಾರಿದೆ ಬೇಡ ಅಂದ್ಬಿಡ್ತೇನೆ, ಬಟ್ ಅದು ಸರಿಯಲ್ಲ. ಅಲ್ಲಿ ನೀರ್ ನಿಲ್ಲುತ್ತೆ ಅಂದ್ರೆ ಅವ್ರು ಮಾಡ್ಬೇಕು ನಿಜ. ಅವಾಗ ಮಾತ್ರ ಆ ಗಿಡ ಯಾವಾಗ್ಲೂ ಹಸಿರಾಗಿರ್ಬೇಕು, ಹೆಲ್ತಿ ಆಗಿರ್ಬೇಕು, ಔಟೇಕ್ ಆಗ್ತಾ ಇರ್ಬೇಕು, ಅದು ಗೊತ್ತಾಗುತ್ತೆ ಅವ್ರ ತೋಟದಲ್ಲಿ ಏನಾಗ್ತಾ ಇದೆ ಅಂತ. ಅದನ್ನ ನೋಡ್ಕೊಂಡು ಮಾಡಿದ್ರೆ ಒಳ್ಳೇದು. ನಿಜ. ಇತ್ತೀಚೆಗೆ ಮಲೆನಾಡು, ಅರೆ ಮಲೆನಾಡಲ್ಲಿ ಅಥವಾ ಹುಣಸೂರಲ್ಲಿ ಎಲ್ಲ ಮೆಣಸು ಬಿಡ್ತಿದ್ದಾರೆ, ಅಲ್ಲೆಲ್ಲ ನೋಡಿದ್ರೆ ತೋಟ ತೋಟ ಹೋಗ್ತಾ ಇದೆ 18-19-20-21 ಮಳೆನಲ್ಲಿ. ಯಾಕೆಂದ್ರೆ ಫ್ಲಾಟ್ ಲ್ಯಾಂಡ್, ಒಂದ್ ಸಾರಿ ಮಳೆ ಒಂದ್ ವಾರ ಹಿಡಿದು ಬಿಡ್ತು ಅಂದ್ರೆ ಫುಲ್ ತೋಟದಲ್ಲಿ ಹರಿದು ಬಿಡುತ್ತೆ, ನೀರು ಹೋಗುದೇ ಇಲ್ಲ ತೋಟದಿಂದ. ಒಂದ್ ವಾರ ನಿಂತರೆ ಮುಗೀತು. ಈಗ ನಮ್ಮ ತಳಿಗಳು ಏನಿದೆ, ನಮ್ಮಲ್ಲಿ ತೇವಂ ತಳಿ ಎಂದ ಕೊಟ್ಟಿದ್ದಾವೆ, ಅದು ಫೈಟೋಪ್ತೋರಾ ಟಾಲರೆಂಟ್ ತಳಿ. ಇಲ್ಲಿ ಕೊಡಗಿನಲ್ಲಿ ಮರಗೋಡಿಂದ ಒಬ್ಬ ರೈತರು ಬಂದಿದ್ರು, ಅವರೊಂದು 100 ಗಿಡ ತಗೊಂಡೋಗಿ ಹಾಕಿದ್ದಾರೆ. 2018 ಮಳೆಯಲ್ಲಿ ತೇವಮ್ಮ 100 ಮತ್ತೆ ಪನ್ನೂರು 1 ನೆಟ್ ಅಂತ ಜಾಗದಲ್ಲಿ ಪನ್ನೂರು 1 ಹೋಗಿದೆ ಫಸ್ಟ್ ಇಯರ್. ಅದು ಹೋಯ್ತು, ನೀರ್ ನಿಲ್ತು ಒಂದ್ 3-4 ದಿನ, ಆದಾಗ ಪನ್ನೂರು 1 ಹೋಯ್ತು, ತೇವಮ್ಮ ಉಳ್ಕೊಂಡಿತ್ತು. 2 ವರ್ಷದಲ್ಲಿ ಹೋಗಿ ನೀರು ಒಂದು ವಾರ ನಿಂತ ಇದು ಹೋಯ್ತು. ಅಂದ್ರೆ ಇವೆಲ್ಲ ಸ್ವಲ್ಪ ಮಟ್ಟಿಗೆ ತಡ್ಕೊಳ್ತೇವೆ, ಮಿತಿ ಇರುತ್ತೆ. ಅದ್ರ ಮೇಲೆ ಅದು ಬಂದಾಗ ಅವ್ರು ಬಂದು ಹೇಳ್ತಾ ಇದ್ರು, ಸರ್ ನೋಡಿ ಇದು ಫೈಟೋಪ್ತೋರಾ ಟಾಲರೆಂಟ್ ಅಂತ ಹೇಳಿದ್ರಲ್ಲ, ಇದು ಬರೀ 3 ದಿನ 4 ದಿನಕ್ಕೆ ತಡ್ಕೊಳ್ಳೋ ಶಕ್ತಿ ಇದೆ ಸರ್, 8 ದಿನಕ್ಕೆ ಇಲ್ಲ ಅಂತ. ಇದೆಲ್ಲ ಫೀಲ್ಡ್ ಟಾಲರೆಂಟ್ ಅಂತ, ಇವನ್ ನಮ್ಮ ವಿಜ್ಞಾನಿಗಳು ಸಹ ಅದನ್ನು ಒಪ್ಕೊಳ್ತಾ ಇರ್ಲಿಲ್ಲ, ಟಾಲರೆಂಟ್ ಅಂತ ಫೀಲ್ಡ್ ಟಾಲರೆಂಟ್ ಅಂತ ರಿಲೀಸ್ ಮಾಡಿದ್ದಾವೆ. ಬಟ್ ಏನಾಗುತ್ತೆ, ಆ ಸಿಚುಯೇಷನ್ ಬಂದ್ಬಿಟ್ರೆ ತಗೊಂಡ್ಬಿಡುತ್ತೆ ಆ ಬೆಳೆ, ರಿಲೇಟಿವ್ಲಿ ಟಾಲರೆಂಟ್ ಅಂತ ಹೇಳಿ ರಿಲೀಸ್ ಮಾಡ್ತಾರೆ. ಆದ್ರೂ ವಾತಾವರಣ ವ್ಯತ್ಯಾಸ ಆಗ್ತಾ ಇರೋದ್ರಿಂದ ನಾವು ಮಾಡಿದ್ದು ಸಾಕಾಗ್ತಾ ಇಲ್ಲ. ಹೌದು, ಈಗ ನಾನೇ ಹೇಳ್ತಾ ಇದ್ದೇನೆ, ಕೆಮಿಕಲ್ ಬೇಸ್ ಅಲ್ಲಿ ಸಿಗೋಸಿ ಡಂಚ್ ಮಾಡಿ ಅಂತೇವೆ. 2 ಮಳೆ ನೋಡಿದ್ರೆ ಡ್ರೈನೇಜ್ ಮಾಡದೇನೆ ಏನೇ ಮಾಡಿದ್ರು ಯೂಸ್ ಆಗಲ್ಲ, ಕೆಮಿಕಲ್ ಇಂದ ಯೂಸ್ ಆಗ್ತಿಲ್ಲ. ಡ್ರೈನೇಜ್ ಮಾಡಿ ಕೆಮಿಕಲ್ ಮಾಡಿದ್ರೆ ಸಸ್ಟೈನ್ ಆಗುತ್ತೆ. ಈಗೆಲ್ಲ ವಾಟ್ಸ್ಆಪ್ ಎಲ್ಲ ಬಂದಿರೋದ್ರಿಂದ ಫೋಟೋ ಕಳಿಸ್ತಾರೆ, ಏನೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಮೊನ್ನೆ ಯಾರು ಕಳಿಸ್ತಾ ಇದ್ರು ತೀರ್ಥಹಳ್ಳಿ, ಒಂದು 8 ಬರೆದು ಕಳಿಸಿದ್ರೆ ಆಮೇಲೆ ಅವರವರೇ ಕಾಮೆಂಟ್ಸ್ ಬರೀತಾ ಇದ್ರು, ಓ ಡ್ರೈನೇಜ್ ಡ್ರೈನೇಜ್ ಡ್ರೈನೇಜ್ ಡ್ರೈನೇಜ್ ಇಂಪಾರ್ಟೆಂಟ್ ಅಲ್ವಾ, ಕೆಮಿಕಲ್ ಅಂತ ಅಲ್ಲ ಮೂಲ ಸಮಸ್ಯೆ ಏನಂತ ನೋಡಿದ್ರೆ ಕೆಮಿಕಲ್ ಹಾಕಿದ್ರು ಅದು ಅಲ್ಲಿ ಅಷ್ಟು ಮಟ್ಟಿಗೆ ವರ್ಕ್ ಆಗ್ತಾ ಇಲ್ಲ. ಹೌದು, ಇದು ಚೆನ್ನಾಗಿರೋದಕ್ಕೆ ಒಂದು ಪ್ರೊಟೆಕ್ಟಿವ್ ಟೈಪ್ ಕೆಮಿಕಲ್ ಹೆಲ್ಪ್ ಮಾಡುತ್ತೆ ಅವ್ರ, ಅದೇನು ಫುಲ್ ಕ್ಯೂರ್ ಮಾಡ್ಲಿಕ್ಕೆ ಆಗುದಿಲ್ಲ, ಅದಾಗ್ಲೇ ಬೇಸಿಕಲಿ ಹೋಗ್ಬಿಡುತ್ತೆ. ಈಗ ನಾವು ಬೇಸಿಕ್ಸ್ ಅನ್ನ ಯೋಚನೆ ಮಾಡ್ಬೇಕಾಗಿದೆ, ಏನಾಗ್ತಾ ಇದೆ ಅಂದ್ರೆ ಸಾಂಬಾರ್ ಬೆಳೆಗಳು ಬೇರೆ ಪ್ರದೇಶಕ್ಕೆ ಹೋಗ್ತಾ ಇದಾವೆ. ಈಗ ಚಿತ್ರದುರ್ಗದಲ್ಲಿ ಮೆಣಸು ಬೆಳೀತಿದ್ದಾರೆ, ಏಲಕ್ಕಿ ಬೆಳೀತಿದ್ದಾರೆ, ಚಳ್ಳಕಿಳಿಲಿ ಬೆಳೀತಿದ್ದಾರೆ, ತುಮಕೂರಲ್ಲಿ ಬೆಳೀತಿದ್ದಾರೆ, ಕೋಲಾರದಲ್ಲಿ ಬೆಳೀತಿದ್ದಾರೆ. ಆ ರೀತಿ ಬೇರೆ ಕಡೆ ರೈತರಿಗೆ ಒಂದು ಸ್ವಲ್ಪ ಇನ್ವೆಸ್ಟ್ಮೆಂಟ್ ಕೆಪಾಸಿಟಿ ಬಂದಿದೆ, ಅದರಿಂದ ಬೇರೆ ಪ್ರದೇಶಗಳಲ್ಲಿ ಈ ಬೆಳೆಗಳನ್ನು ಬೆಳೆದಾಗ ಅಲ್ಲಿ ಆದಾಯ ಏನಾದರೂ ಬರ್ಲಿಕ್ಕೆ ಶುರು ಆದ್ರೆ ಅದು ಉತ್ತಮ ಆದಾಯ ಆಗುತ್ತೆ ಈ ಏರಿಯಾಕ್ಕಿಂತ. ಯಾಕೆಂದ್ರೆ ಅಲ್ಲಿ ಲೇಬರ್ದನ್ನು ಅಷ್ಟು ಅವ್ರದ್ದು ಸ್ವಂತ ಮಾಡ್ತಾರೆ, ಅವಾಗ ಅವರಿಗೆ ಬಂದಿದ್ದಂತೆ ಒಳ್ಳೆ ಇಳುವರಿ ಆಗುತ್ತೆ, ಮತ್ತೆ ಅವರು ಬೆಳಿಲಿಕ್ಕೆ ಶುರು ಮಾಡಿದ್ರೆ ಇನ್ನೂ ಚೆನ್ನಾಗೇ ಬೆಳೀತಾರೆ. ಇತ್ತೀಚೆಗೆ ಆ ರೀತಿ ಈವನ್ ಏಲಕ್ಕಿ ಹೋಗ್ತಾ ಇದೆ. ಹೌದು, ಈಗ ನಾವ್ ಹೇಳ್ತೀವಿ ಕಾಫಿನೂ ಬೆಳೀತಿದ್ದಾರೆ, ನಾವು ಎಲ್ಲಿ ಏಲಕ್ಕಿ ಬರಲ್ಲ ಅಂತ ಹೇಳಿದ ಕಡೆ ಡೈಲಿ ಫೋಟೋ ಕಳಿಸ್ತಾರೆ. ಈಗ ನಮ್ಮಿಂದನೇ ಕೇಳ್ಬಿಟ್ಟು ಗಿಡ ತಗೊಂಡಾಗ ಹಾಕಿರ್ತಾರೆ, ಈಗ ಹೂವು ಬಂದಿದೆ ಸರ್ ಏನ್ ಮಾಡ್ಬೇಕು ಅಂತ ಹೇಳಿದಾಗ ಸ್ವಲ್ಪ ಹ್ಯುಮಿಡಿಟಿ ಜಾಸ್ತಿ ಮಾಡಿ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ, ನೀರಾವರಿ ವ್ಯವಸ್ಥೆ, ಸ್ಪ್ರಿಂಕ್ಲರ್ ಚೆನ್ನಾಗಿ ಬಂದಿದೆ, ಡ್ರಿಪ್ಪರ್ಸ್ ಬಂದಿದೆ, ಮಿಸ್ಟರ್ಸ್ ಬಂದಿದೆ, ಆ ವಾತಾವರಣ ಕ್ರಿಯೇಟ್ ಮಾಡುವಂತ ಕೆಪಾಸಿಟಿ ಬಂದಿದೆ ರೈತರಿಗೆ. ಎಲ್ಲರಿಗೂ ಆಗಲ್ಲ, ಒಂದು ಹಳ್ಳಿಯಲ್ಲಿ ಒಂದು ಊರ್ ಅಂತ ಹೇಳಿದ್ರೆ ಒಂದು 5-6 ಜನ ಮಾಡ್ಬೋದೇನೋ, ಎಲ್ಲರೂ ಮಾಡಕ್ ಆಗಲ್ಲ. ಒಂದು 5-6 ಜನಕ್ಕಾದ್ರೂ ಆ ಮನಸ್ಥಿತಿ ಮತ್ತೆ ಅವ್ರಿಗೆ ಆದಾಯದ ಮೂಲಗಳಿರುತ್ತೆ ಅಂತವ್ರು ಮಾಡಿ ಈಗ ಈ ಬೆಳೆಗಳನ್ನ ಆ ಪ್ರದೇಶದಲ್ಲಿ ಬೆಳೆ ಮಾಡಿ ತೋರಿಸ್ತಿದ್ದಾರೆ. ಹೌದು ಹೌದು, ಹೀಗೆ ನಾವು ಮಾತಾಡ್ತಾ ಹೋದ್ರೆ ನೀರಿನ ಪೂರೈಕೆ ಮತ್ತು ಅತಿ ನೀರಿನ ತೆರವುಗೊಳಿಸೋ ಕೆಲಸ ಎರಡೂ ಬಹಳ ಮುಖ್ಯ ಆಗಿರುತ್ತೆ. ಹೌದು ಹೌದು, ನಾನು ಯಾವಾಗ್ಲೂ ಒಂದ್ ಸ್ಲೈಡ್ ಇಟ್ಕೊಂಡಿದ್ದಾನೆ, ಯಾವಾಗ ಜಾಸ್ತಿ ಮಳೆ ಬರುತ್ತೆ ಯಾವಾಗ ಕಡಿಮೆ ಮಳೆ ಬರುತ್ತೆ ಅಷ್ಟೇ ಅವ್ರ ತೋಟದ ನಿರ್ವಹಣೆ ಅಂತ ಅಲ್ವಾ. ಮಳೆ ಜಾಸ್ತಿ ಆದಾಗ ಚರಂಡಿ ಮಾಡಿ, ನೆರಳು ತೆಗೀರಿ, ಬೋರ್ಡ್ ಹೊಡ್ಕೊಳ್ಳಿ, ಸಿಒಸಿ ಮಾಡಿ, ಮಳೆ ಕಡಿಮೆ ಆದ್ಮೇಲೆ ಮಲ್ಚಿಂಗ್ ಮಾಡಿ, ಅರ್ಥಿಂಗ್ ಅಪ್ ಮಾಡಿ, ಮತ್ತೆ ಸುಣ್ಣ ಹೊಡೀರಿ, ನೀರ್ ಕೊಡಿ, ಈ ರೀತಿ ಟೆಕ್ನಾಲಜಿಗಳು ಇದಾವೆ. ನೆರಳು ಇಟ್ಕೊಳ್ಳಿ, ಒಂದ್ ಕಡೆ ನೆರಳು ತೆಗೀರಿ ಕ್ರಾಪ್ ಬರುತ್ತೆ ಅಂತ ನಾವೇ ಹೇಳ್ತೇವೆ, ಇನ್ನೊಂದ್ ಕಡೆ ಪ್ರಾಬ್ಲಮ್ ಆದಾಗ ನೆರಳು ಇಟ್ಕೊಳ್ಳಿ ಅಂತ ಹೇಳ್ತೇವೆ. ಇವೆಲ್ಲ ಆ ಪ್ರದೇಶಕ್ಕೆ ಬೇಕಾದಂತಹ ನಿರ್ವಹಣಾ ಕ್ರಮಗಳು. ಹಾಗಂತ ನಾನೇ ಹೇಳಿದೆ, ನಾ ಮಾಡಿದ್ದೆ ಅನ್ನೋದಲ್ಲ, ಆ ಪ್ರದೇಶಕ್ಕೆ, ಆ ತೋಟಕ್ಕೆ, ಆ ನೆಲಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಮಾಡ್ಬೇಕಾಗತ್ತೆ. ನಿರ್ವಹಣೆ ಮಾಡ್ಬೋದು. ಇತ್ತೀಚೆಗೆ ಏನಾಗಿದೆ ಅಂದ್ರೆ ಈಗೆಲ್ಲ ವೆಬಿನಾರ್ಸ್ ಗಳನ್ನ ಮಾಡಿದ್ರು, ತುಂಬಾ ಜನ ಯಂಗ್ ಮೈಂಡ್ ಆನ್ಲೈನ್ ಕ್ಲಾಸ್ಗಳನ್ನ ಅಟೆಂಡ್ ಮಾಡಿ ನಾವೇನಾರ ಹೇಳಿದ್ರೆ ಈಗ ಅರ್ಥ ಆಗ್ತಾ ಇದೆ ಅವ್ರಿಗೆ. ಮೊದ್ಲು ನಾವೇನಾರ ಹೇಳಿದ್ರೆ ಬೇಗ ಅರ್ಥೈಸ್ಕೊಳ್ತಾರೆ, ಬೇಗ ಅನುಸರಿಸ್ತಾರೆ. ಮನೆಯಲ್ಲೇ ಕುಂತ್ಕೊಂಡು ಈಗ ಹೇಳ್ತಾ ಇದಾರೆ ನಮ್ಗೆಲ್ಲ ಸರ್ ಆನ್ಲೈನ್ ಕ್ಲಾಸ್ಗಳು ಮಾಡಿ ಸರ್ ನೀವು, ಈಗ ನಾವು ಬ್ಯುಸಿ ಆಗ್ಬಿಟ್ಟಿದ್ದೇವೆ ಅದಕ್ಕೆ 2 ಗಂಟೆ ಟೈಮ್ ಕೊಡ್ಲಿಕ್ಕೆ ನಮಗೆ ಒಂದು ವ್ಯವಸ್ಥೆ ಮಾಡು, ಒಂದು ಸ್ಟುಡಿಯೋ ತರನೇ ಆಗ್ಬಿಡುತ್ತೆ ಅದೊಂದು ಕೆಲಸ, ಅಷ್ಟು ವ್ಯವಸ್ಥೆ ಮಾಡಿಕೊಂಡೇ ಮಾಡ್ಬೇಕಾದ ಅದರಿಂದ ನಾವು ಬ್ಯುಸಿ ಅಂತಿದ್ದಾವೆ. ಬಟ್ ತುಂಬಾ ಜನ ಕೇಳ್ತಿದ್ದಾರೆ ಅದನ್ನು ಮಾಡಿ ಅಂದ್ರೆ ಒಂದು 30-40 ಜನ ಬರ್ತಾರೆ, ಇಂಟ್ರೆಸ್ಟ್ ಇರೋರು ಬಂದು ಕೇಳ್ಕೊಳ್ತಾರೆ, ಅವ್ರಿಗೆಲ್ಲ ಎಲ್ಲಾ ಕಡೆ ಬರ್ಲಿಕ್ಕಾಗಲ್ಲ, ಬಾರಿ ನಾಲೆಡ್ಜ್ ಗೇನ್ ಆಗಿದೆ, ಏನ್ ಮಾಡೋದು ತಪ್ಪು ಏನ್ ಮಾಡೋದು ಸರಿ ಅದೆಲ್ಲ ಅರ್ಥ ಆಗ್ತಾ ಇದೆ. ಅದ್ರ ಜೊತೆಗೆ ತಳಿಗಳು ಸುಮಾರಿದೆ, ನರ್ಸರಿಗಳು ಮಾಡ್ತಾ ಇದಾರೆ, ಈಗ ಸಿರ್ಸಿ ಸಾಗರ್ ಕಡೆಯಿಂದ ಅಲ್ಲಿ ನರ್ಸರಿ ಗಿಡಗಳು ಈ ಕಡೆ ಎಲ್ಲ ಬರ್ತಾ ಇದೆ, ಇಲ್ಲಿಯವರು ಕೆಲವರು ಮಾಡ್ತಿದ್ದಾರೆ. ಇದೆಲ್ಲ ವ್ಯವಸ್ಥೆ ಇರೋದ್ರಿಂದ ಮೆಣಸು ಚೆನ್ನಾಗಿದೆ, ಕರ್ನಾಟಕದ ನಂಬರ್ 1 ಸ್ಥಾನದಲ್ಲಿದೆ ಭಾರತದಲ್ಲಿ. ಸುಮಾರು 35,000-40,000 ಮೆಟ್ರಿಕ್ ಟನ್ಸ್ ಬೆಳೀತಾ ಇದ್ದಾವೆ, ಅದಕ್ಕಿಂತ ಜಾಸ್ತಿ ಬೆಳೀತಿದ್ದಾವೆ, ಕೆಲವು ಗೊತ್ತಾಗೋದಿಲ್ಲ. ಏಲಕ್ಕಿಯಲ್ಲಿ ನಾವು ಮಾಮೂಲಿ 2 ಸ್ಥಾನದಲ್ಲೇ ಇದ್ದಾವೆ, ಬಟ್ ಬೆಳೆಯೋರು ಇದ್ದಾರೆ. ಇಲ್ಲಿಗೂ ಸುದ ನ್ಯಾಷನಲ್ ಅವರೇಜ್ ತುಂಬಾ ಕಡಿಮೆ ಇದೆ ಅಥವಾ ಸ್ಟೇಟ್ ಅವರೇಜ್ ಅಲ್ಲ, ಆದ್ರೆ ಬೆಳೆಯೋರು ಇದ್ದಾರೆ. ಸಾಂಬಾರ್ ಮಂಡಳಿಯಿಂದ ಬಿಸ್ನೆಸ್ ಮೀಟಿಂಗ್ ಮಾಡಿದ್ರು, ಬಿಸ್ನೆಸ್ ಮೀಟಿಂಗ್ ಅಲ್ಲಿ ತುಂಬಾ ಜನ ಟನ್ ಗಟ್ಟಲೆ ಏಲಕ್ಕಿ ಬೆಳೆಯೋರು ಈ ಪ್ರದೇಶದಲ್ಲೂ ಇದ್ದಾರೆ, ಕರ್ನಾಟಕದಲ್ಲೂ ಇದ್ದಾರೆ. ಅದರಿಂದ ಅವರು ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ, ಹೇಳುವಷ್ಟು ಇಲ್ಲ. ಕರ್ನಾಟಕದಲ್ಲಿ ಏಲಕ್ಕಿ ಸಾಧಾರಣ ಮಟ್ಟಿಗೆ ಚೆನ್ನಾಗಿದೆ. ಕಾಳುಮೆಣಸು ಮತ್ತು ಏಲಕ್ಕಿಯಲ್ಲಿ ನೀರಿನ ಪೂರೈಕೆ ಅಗತ್ಯತೆ ಮತ್ತು ಅತಿ ಶೀತ ಆದಾಗ ಅದನ್ನ ಹೇಗೆ ನಿರ್ವಹಿಸಬೇಕು, ಹೀಗೆ ಕೆಲವು ಮುಖ್ಯವಾದ ಸಂಗತಿಗಳನ್ನು ಈ ಸಂದರ್ಭದಲ್ಲಿ ರೈತರಿಗೆ, ಕಾಫಿ ಬೆಳೆಗಾರರಿಗೆ, ಕಾಳುಮೆಣಸು ಬೆಳೆಗಾರರಿಗೆ ತಿಳಿಸಿದ್ರೆ. ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇವರನ್ನು ಸಂದರ್ಶಿಸಿದವರು ವಿಜಯ್ ಅಂಗಡಿ. ಕೇಳಿಗರೆ, ಇಲ್ಲಿಗೆ ಇವತ್ತಿನ ನಮ್ಮ ಕಿಸಾನ್ವಾಣಿ ಕಾರ್ಯಕ್ರಮ ಮುಗಿಯುತ್ತದೆ. ನಾಳಿನ ಕಿಸಾನ್ವಾಣಿಯಲ್ಲಿ ಪ್ರಸ್ತುತ ಕೃಷಿ ಪರಿಸ್ಥಿತಿಗಳ ಅವಲೋಕನ ಕಾರ್ಯಕ್ರಮ ನಾಡು ನಾಡಿ, ಇದರಲ್ಲಿ ಡಾಕ್ಟರ್ ಎಂ ಹನುಮಂತಪ್ಪ ಹಾಗೂ ಮಂತ್ರಿ ರಕೆ ರಾಘವಯ್ಯ ಅವರೊಂದಿಗೆ ಸಂದರ್ಶನವಿದೆ. ಮತ್ತೆ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತಧ್ವನಿ ಕಿಸಾನ್ ವಾಣಿ ಪ್ರಸಾರವಾಯಿತು. ಕೆಳಗಿರೆ, ಈಗ ನಿಧನ ಸುದ್ದಿ. ಮೂಲತಃ ದೇವಣಗೇರಿ ಗ್ರಾಮತ್ರ ಮೈಸೂರು ಸಿದ್ಧಾರ್ಥನಗರದಲ್ಲಿ ವಾಸ ಇಂಚ ಬ್ರಿಗೇಡಿಯರ್ ಮುಖಟಿರ ಎಂ ಅಶೋಕ್ ಕಾರ್ಯಪ್ಪ ಅಯ್ಯಂಗ ಇಂದು ಮರಣಪಟ್ಟಿತು. 92 ವಯತ್ತರ ಬ್ರಿಗೇಡಿಯರ್ ಮುಖಟಿರ ಎಂ ಅಶೋಕ್ ಕಾರ್ಯಪ್ಪ ಅಯ್ಯಂಗಡ ದಫನ ಕಾರ್ಯ ನಾಳೆ ಮಧ್ಯಾಹ್ನ 12 ಗಂಟೆಗೆ ಮೈಸೂರು ಚಾಮುಂಡಿ ಕ್ರಿಮೇಟೋರಿಯಲ್ ನಡಪ. ಆಲೂರು ಸಿದ್ದಾಪುರದ ತೇನನ ದಿವಂಗತ ಶಿವಪ್ಪ ಅವರ ಪತ್ನಿ ತಂಗಮ್ಮ ಇಂದು ನಿಧನರಾದರು. 94 ವರ್ಷ ಪ್ರಾಯದ ತೇನನ ತಂಗಮ್ಮ ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ 12 ಗಂಟೆಯ ನಂತರ ಆಲೂರು ಆಲದ ಮರ ಸ್ವಂತ ಮನೆಯಲ್ಲಿ ನಡೆಯಲಿದೆ ಎಂದು ಕುಟುಂಬದವರು ತಿಳಿಸಿದ್ದಾರೆ. ನಿಧನ ಸುದ್ದಿ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ ಸುದ್ದಿ ಜೊಂಪೆ. ಸುದ್ದಿ ಜೊಂಪೆ ಓದುತ್ತಿರುವ ಚೊಕ್ಕಾಡಿ ವಾಣಿ ವೆಂಕಟೇಶ್. ಜೊಂಪೆನ ವಿವರ: ಇವಿಎಂ ಹಂಗೆ ವಿವಿಪ್ಯಾಟ್ ಪ್ರಾತ್ಯಕ್ಷಿಕೆ ಮಡಿಕೇರಿನ ಜಿಲ್ಲಾ ನ್ಯಾಯಾಲಯ ಸಭಾಭಾಡಲಿ ಪ್ರಧಾನ ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಧೀಶರಾದ ಎಂ ಬೃಂಗೇಶ್ ಅವರ ಸಮ್ಮುಖದಲ್ಲಿ ಇಂದು ನಡೆದು. ಜಿಲ್ಲಾಧಿಕಾರಿ ಹಂಗೆ ಜಿಲ್ಲಾ ಚುನಾವಣಾಧಿಕಾರಿ ಡಾ ಬಿಸಿ ಸತೀಶ್ ಅವರು ಮಾತಾಡಿ, ಜಿಲ್ಲೆಯಲ್ಲಿ ಚುನಾವಣಾ ಆಯೋಗದ ನಿರ್ದೇಶನದಂಗೆ 542 ಮತಗಟ್ಟೆ ವ್ಯಾಪ್ತಿಯಲ್ಲಿ ಜಾಗೃತಿ ಮೂಡಿಸಲಾಗ್ತಿತ್ತು. ಈ ಕುರಿತಂಗೆ ಜಾಗೃತಿ ಮತ್ತೆ ಪ್ರಾತ್ಯಕ್ಷಿಕೆಗೆ ಸಂಬಂಧಿಸಿದಂಗೆ ಡಮ್ಮಿ ಬ್ಯಾಲೆಟ್ ಪೇಪರ್ ಬಳಸಲಾದೆ ಅಂತ ಹೇಳಿದವು. ಈಗಾಗಲೇ ಉಪವಿಭಾಗಾಧಿಕಾರಿಗಳ ಕಚೇರಿ ಮತ್ತೆ ವಿರಾಜಪೇಟೆ ತಾಲೂಕು ಕಚೇರಿಯಲ್ಲಿ ಇವಿಎಂ ಡೆಮಾನ್ಸ್ಟ್ರೇಷನ್ ಕೇಂದ್ರನ ಶುರು ಮಾಡಲಾಯಿತು. ಮೊಬೈಲ್ ಡೆಮಾನ್ಸ್ಟ್ರೇಷನ್ ವ್ಯಾನ್ ಕೊಡಗು ಜಿಲ್ಲೆಯ 208 ಮಡಿಕೇರಿ ಮತ್ತೆ 209 ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಎಲ್ಲಾ 542 ಮತಗಟ್ಟೆಯಲ್ಲಿ ವ್ಯಾನ್ ಮೂಲಕ ನಾಗರಿಕರಲ್ಲಿ ಅರಿವು ಮೂಡಿಸುವ ಕಾರ್ಯಕ್ರಮ ಮಾಡಲಾಗಿದೆ ಅಂತ ಹೇಳಿದವು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಸಿಇಒ ಡಾ ಎಸ್ ಆಕಾಶ್, ನ್ಯಾಯಾಧೀಶರು, ಉಪವಿಭಾಗಾಧಿಕಾರಿ ಡಾ ಯತೀಶ್ ಉಲ್ಲಾಳ್, ತಹಶೀಲ್ದಾರ್ ಕಿರಣ್ ಗೌರಯ್ಯ ಸೇರಿದಂತೆ ಮುಖ್ಯಪಟ್ಟವು ಹಾಜರಿದ್ದವು. ರಾಷ್ಟೀಯ ಜಂತುಹುಳು ನಿಯಂತ್ರಣ ಕಾರ್ಯಕ್ರಮ ಜಿಲ್ಲೆಯಲ್ಲಿ ಮಾರ್ಚ್ 13ಕ್ಕೆ ನಡೆಯಕ್ಕಿದ್ದು 1-19 ವರ್ಷದೊಳಗಿನ ಎಲ್ಲಾ ಮಕ್ಕಳಿಗೆ ಜಂತುಹುಳು ನಿವಾರಣೆನ ಆಲ್ಬೆಂಡಜಲ್ ಮಾತ್ರೆ ಹಂಚಕ್ಕು ಅರ್ಹತೆ ಇರುವ ಮಕ್ಕಳ ಇದರಿಂದ ಹೊರಗುಳಿಯಕಾಗದಂತ ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್ ಅವರು ಹೇಳಿದವು. ತಮ್ಮ ಕಚೇರಿ ಸಭಾಭಾಡಿಯಲ್ಲಿ ನಡೆದ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಇವು, ಸರ್ಕಾರದ ನಿರ್ದೇಶನದಂಗೆ ಕಾರ್ಯಕ್ರಮ ಅನುಷ್ಠಾನಕ್ಕೆ ಕ್ರಮ ವಹಿಸುವಂಗೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟವು. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾ ಸತೀಶ್ ಕುಮಾರ್ ಅವರು ಮಾಹಿತಿ ಕೊಟ್ಟು, ದೇಶದಲ್ಲಿ ಮಾರ್ಚ್ 13ಕ್ಕೆ ರಾಷ್ಟೀಯ ಜಂತುಹುಳು ನಿವಾರಣಾ ಕಾರ್ಯಕ್ರಮ ನಡೆದಿದೆ. ಹಂಗೆ 14ರಿಂದ 25ಕ್ಕೆ ಮುಟ್ಟ ಮೋಪ್ಅಪ್ ಡೇ ಕಾರ್ಯಕ್ರಮ ನಡೀತಿದ್ದು, 1ರಿಂದ 19 ವರ್ಷದೊಳಗಿನ ಎಲ್ಲಾ ಮಕ್ಕಳಿಗೆ ಮಾತ್ರ ನೀಡಲಾದ ಹೇಳಿದವು. ಈ ಸಂದರ್ಭದಲ್ಲಿ ಆರ್ಸಿಎಚ್ ಅಧಿಕಾರಿ ಡಾ ಗೋಪಿನಾಥ್ ಸೇರಿದಂತೆ ಮುಖ್ಯಪಟ್ಟವು ಅಧಿಕಾರಿಗ ಹಾಜರಿದ್ದವು. ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಲ ಕೊಡಗು ಜಿಲ್ಲಾ ಸಹಕಾರ ಯೂನಿಯನ್ ಸೋಮರ್ಪೇಟೆ ತಾಲೂಕು ಬಸವನಹಳ್ಳಿ ಲ್ಯಾಂಪ್ಸ್ ಇವರ ಕೊಡುಕೂಟಲ್ಲಿ ಜಿಲ್ಲೆನ ಲ್ಯಾಂಪ್ಸ್ ಸಹಕಾರ ಸಂಘಗಳ ಅಧ್ಯಕ್ಷರು, ಆಡಳಿತ ಮಂಡಳಿ ಸದಸ್ಯರು, ಹಂಗೆ ಕಾರ್ಯದರ್ಶಿಗಳಿಗೆ ಕಿರು ಅರಣ್ಯ ಉತ್ಪನ್ನ ಸಂಗ್ರಹಣೆ ಇಲಾಖೆಯಿಂದ ಗಿರಿಜನರಿಗೆ ಸಿಗುವ ಸೌಲಭ್ಯ, ಹಂಗೆ ಸಹಕಾರ ಕಾಯ್ದೆ ಕಾನೂನು ಕುರಿತಂಗೆ ವಿಶೇಷ ಶಿಕ್ಷಣ ಕಾರ್ಯಕ್ರಮ ನಾಳೆ ಬೆಳಿಗ್ಗೆ 11 ಗಂಟೆಗೆ ಬಸವನಹಳ್ಳಿ ಸಮುದಾಯ ಭವನದಲ್ಲಿ ನಡೆದಿದೆ. 2022-23 ಸಾಲಿಗೆ ಮೆಟ್ರಿಕ್ ನಂತರದ ಕೋರ್ಸ್ಗಳಲ್ಲಿ ಓದ್ತಿರುವ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗ ಹಂಗೆ ಪ್ರವರ್ಗ 1 ಅಲೆಮಾರಿ ಅರೆ ಅಲೆಮಾರಿ ವಿದ್ಯಾರ್ಥಿಗಳಿಂದ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಮೂಲಕ ನೀಡಲಾಗ್ತಿರುವ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನ, ಶುಲ್ಕ ವಿನಾಯಿತಿ, ವಿದ್ಯಾಸಿರಿ, ಊಟ ಮತ್ತು ವಸತಿ ಸಹಾಯ ಸೌಲಭ್ಯಕ್ಕಾಗಿ ಆನ್ಲೈನ್ ಮೂಲಕ ಅರ್ಜಿ ಹಾಕಿಕೆ ಮಾರ್ಚ್ 15ಕ್ಕೆ ಮುಟ್ಟ ಕಾಲಾವಕಾಶ ನೀಡಲಾಗುತ್ತ ಇಲಾಖೆಯ ಜಿಲ್ಲಾಧಿಕಾರಿ ಎನ್ ಮಂಜುನಾಥವು ತಿಳಿಸಿದರು. ತೋಟಗಾರಿಕೆ ಇಲಾಖೆಯ ಅಧೀನದಲ್ಲಿರುವ ತೋಟಗಾರಿಕೆ ತರಬೇತಿ ಕೇಂದ್ರದಲ್ಲಿ ರೈತ ಮಕ್ಕಳಿಗೆ 10 ತಿಂಗಳ ತೋಟಗಾರಿಕಾ ತರಬೇತಿ 2023 ಮೇ 2ರಿಂದ 2024 ಫೆಬ್ರವರಿ 29ಕ್ಕೆ ಮುಟ್ಟ ಹಾಸನ ಜಿಲ್ಲೆನ ಸೋಮನಹಳ್ಳಿ ಕಾವಲ್ ತೋಟಗಾರಿಕಾ ತರಬೇತಿ ಕೇಂದ್ರದಲ್ಲಿ ನಡೆಯಕ್ಕಿದ್ದು, ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿ ಕರೆದಳು. ಭರ್ತಿ ಮಾಡಿದ ಅರ್ಜಿನ 2023 ಏಪ್ರಿಲ್ 12ರ ಸಾಯಂಕಾಲ 5 ಗಂಟೆಯೊಳಗೆ ಸಲ್ಲಿಸಕತ್ತ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಪ್ರಮೋದವು ತಿಳಿಸಿದಳು. ಭಾರತೀಯ ವಾಯುಪಡೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಕೊಡಗಿನ ಯುವತಿ ಫ್ಲೈಟ್ ಲೆಫ್ಟಿನೆಂಟ್ ಆಗಿದ್ದ ಐನಂಡ ಡಾ ಬಿ ಕಾವೇರಮ್ಮ ಈಗ ಸ್ಕ್ವಾಡ್ರನ್ ಲೀಡರ್ ಆಗಿ ನೇಮಕಗೊಂಡಳು. ಇವು ಉತ್ತರ ಪ್ರದೇಶದ ವಾಯುನೆಲೆಗೆ ನಿಯುಕ್ತಿಯಾಗಳು. ಇವು ಪೊನ್ನಂಪೇಟೆನ ಐನಂಡ ಬೋಪಣ್ಣ, ಹಂಗೆ ಭಾರತಿ ದಂಪತಿ ಮಗಳು ಮತ್ತೆ ಮುಕ್ಕಾಟಿದ ಭರತ್ ಬಿದ್ದಯ್ಯ ಅವರ ಹೆಣ್ಣು. ಭಾರತ ಮತ್ತು ಬಾಂಗ್ಲಾದೇಶ ನಡುವಿನ ಸಿಸ್ಟೋಬಾಲ್ ಟೂರ್ನಿಯಲ್ಲಿ ಭಾರತೀಯ ಐದಂಗಳ ತಂಡ ಪ್ರಶಸ್ತಿ ಗೆದ್ದುಟ್ಟು. ಮಾರ್ಚ್ 3ರಿಂದ 5ಕ್ಕೆ ಮುಟ್ಟ ಮಹಾರಾಷ್ಟದ ಜವಾಹರ್ಲಾಲ್ ನೆಹರು ಆಟದ ಬಾಣಿಯಲ್ಲಿ ನಡೆದ ಅಂತಾರಾಷ್ಟೀಯ ಮಟ್ಟದ ಲೀಗ್ ಪಂದ್ಯದಲ್ಲಿ ಆಡಿ ಪ್ರಶಸ್ತಿನ ಗೆದ್ದಿದ್ದು, ಈ ತಂಡದ ನಾಯಕನಾಗಿ ಸುಂಟಿಕೊಪ್ಪದ ಶಾಹಿಲ್ ಉಸ್ಮಾನ್ ಉತ್ತಮ ಶೂಟರ್ ಪ್ರಶಸ್ತಿನ ಪಡ್ಕೊಂಡುಟ್ಟು. ಈ ಹೈದ ಮಡಿಕೇರಿನ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಕಾಲೇಜಿನ ವಿದ್ಯಾರ್ಥಿ. ಇಲ್ಲಿಗೆ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜಂಪೆ ಪ್ರಸಾರವಾಯಿತು. ಕೇಳುಗರೆ, ಎಲ್ಐಸಿ ನಿಮಗಾಗಿ ಅಗತ್ಯ ಮಾಹಿತಿಯನ್ನು ನೀಡುತ್ತಿದೆ, ಗಮನಿಸಿ. ಎಲ್ಐಸಿ ತನ್ನ ಪಾಲಿಸಿದಾರರಿಗೆ ವಿಶೇಷ ಪುನರುಜ್ಜೀವನ ಅಭಿಯಾನ ಹಮ್ಮಿಕೊಂಡಿದೆ. ನೀವು ನಿಮ್ಮ ಲ್ಯಾಪ್ಸ್ ಆದ ಪಾಲಿಸಿಯನ್ನು ಪುನರುಜ್ಜೀವನಗೊಳಿಸಬಹುದು. ವಿಳಂಬ ಶುಲ್ಕದಲ್ಲಿ ಆಕರ್ಷಕ ರಿಯಾಯಿತಿ ಪಡೆಯಬಹುದು. ಷರತ್ತುಗಳು ಅನ್ವಯ. ಇಂದೇ ನಿಮ್ಮ ಎಲ್ಐಸಿ ಏಜೆಂಟ್ ಅಥವಾ ಸಮೀಪದ ಶಾಖೆ ಸಂಪರ್ಕಿಸಿ. ಈ ಯೋಜನೆ ಮಾರ್ಚ್ 24ರವರೆಗೆ ಮಾತ್ರ. ಹೆಚ್ಚಿನ ಮಾಹಿತಿಗೆ ಕರೆ ಮಾಡಿ 0226827627. ಎಲ್ಐಸಿ ಪ್ರತಿ ಕ್ಷಣ ನಿಮ್ಮೊಂದಿಗೆ. ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಸಂಪಾಜೆ ಶ್ರೀ ಅರೆಕಲ್ಲು ಅಯ್ಯಪ್ಪ ದೇವರ ವಾರ್ಷಿಕ ಜಾತ್ರೋತ್ಸವ ಆರಂಭಗೊಂಡಿದ್ದು ಇದೇ ತಾರೀಕು 16ರವರೆಗೆ ನಡೆಯಲಿದೆ. 10ರಂದು ನಾಳೆ ಶುಕ್ರವಾರ ನಾಡು ಇಳಿಯುವುದು, 11ರಂದು ಶನಿವಾರ ಭಂಡಾರ ಜಳಕ, 12 ಮತ್ತು 13ರಂದು ಬೆಳಗಿನ ಜಾವ ಪೂಜೋತ್ಸವ ಬಟ್ಟಲು ಕಾಣಿಕೆ, 14ರಂದು ಮಂಗಳವಾರ ದೊಡ್ಡ ಹಬ್ಬ, ರಾತ್ರಿ 8 ಗಂಟೆಯಿಂದ ಅನ್ನಸಂತರ್ಪಣೆ, ದರ್ಶನ ಬಲಿ, ಬಟ್ಟಲು ಕಾಣಿಕೆ ಹಾಗೂ ಹೂ ಹಿಂಗಾರ ಒಪ್ಪಿಸುವುದು, 15ರಂದು ಬುಧವಾರ ಸಂಜೆ ಮಕ್ಕಳ ಫಲ ಕೊಡುವುದು ಅನ್ನಸಂತರ್ಪಣೆ, 16ರಂದು ಗುರುವಾರ ರಾತ್ರಿ ಪುರುಷರಾಯ ದೈವದ ಪೂಜೋತ್ಸವ ಅನ್ನಸಂತರ್ಪಣೆ ನಡೆಯಲಿದೆ. ಭಕ್ತಾದಿಗಳೆಲ್ಲ ಪಾಲ್ಗೊಳ್ಳುವಂತೆ ತಕ್ಕ ಮುಖ್ಯಸ್ಥರು ಕೋರಿದ್ದಾರೆ. ಟೂತಾ ಸೈಂಟ್ ಆಪಾಸ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಯಾದ ರೇಮಂಡ್ಸ್ ನ ಬ್ಲಾಂಕೆಟ್, ಬೆಡ್ ಶೀಟ್ಸ್, ಡಬಲ್ ಕಾರ್ಪೆಟ್, ಪಿಲ್ಲೋಸ್ ಲಭ್ಯ. ಬ್ರಾಂಡೆಡ್ ಕಂಪನಿಗಳ ಕೈ ಗಡಿಯಾರಗಳು ಡಿಸ್ಕೌಂಟ್ ರೇಟ್ ನಲ್ಲಿ. ಟೂತಾ ಸೈಂಟ್ ಆಪಾಸ್ ಎಲೆಕ್ಟ್ರಾನಿಕ್ಸ್, ವಿರಾಜಪೇಟೆ. ಮಡಿಕೇರಿ ಹಾಗೂ ಗೋಣಿಕೊಪ್ಪಲಿನ ಮುಳಿಯಾದಲ್ಲಿನ ಡೈಮಂಡ್ ಫೆಸ್ಟ್ ಅನ್ನು ಇದೇ ಮಾರ್ಚ್ 10ರವರೆಗೆ ಮುಂದುವರಿಸಲಾಗಿದೆ. ಡೈಮಂಡ್ ಆಭರಣಗಳ ಲಾರ್ಜೆಸ್ಟ್ ಅಂಡ್ ವೈಡೆಸ್ಟ್ ಕಲೆಕ್ಷನ್ಸ್. ಡೈಮಂಡ್ ಆಭರಣಗಳು 4,850 ರೂಪಾಯಿಯಿಂದ ಕೈಗೆಟುಕುವ ವೈಭವ. ಖರೀದಿಗಾಗಿ ಬನ್ನಿ ಮುಳಿಯಾ ಜುವೆಲ್ಸ್ ನ ಮಡಿಕೇರಿ ಹಾಗೂ ಗೋಣಿಕೊಪ್ಪಲಿನ ಮಳಿಗೆಗೆ. ಪೊನ್ನಂಪೇಟೆ ನಾಡು ಕುಟ್ಟಂದಿ ಗ್ರಾಮತ್ಲುಳ್ಳ ಶ್ರೀ ಕುಂದಚ್ಚಪ್ಪ ದೇವಡ ಕಾತ್ರ ನಮ್ಮರ ಮಾರಿಪತ್ಲು ನಾಳೆ ಬೊಳ್ಳ್ಯಾಚ ಬೈಟೆ ಕುದುರೆ ಪೊಲಂದರೆ ಪನ್ನೊಂದಂಗ್ ಚೆನಿಯಾಚ ಎತ್ತುಪೋರು ಬಲ್ಯ ನಮ್ಮೆ ಪನ್ನೆರಡಂಗ್ ನಾರಾಚ ಭಂಡಾರ ಕೂಟೋದುಂಡು. ಭಕ್ತ ಮಹಾಜನೆಲ್ಲ ಬಂತು ದೇವಡ ಆಶೀರ್ವಾದ ಪಡೆದು ಉಣುಂದು ಆಡಳಿತ ಮಂಡಳಿ ಪಿಂಜ ತಕ್ಕ ಮುಖ್ಯಸ್ಥಂಗ ಕಟ್ಟಣಿತು.